ವ್ಯವಸ್ಥೆಯನ್ನು ಬಳಸದಲ್ಲೇ ಇರಬೇಕು, ಇಲ್ಲದಿದ್ರೆ ಖಾತೆ ಇನ್ಆಪರೇಟಿವ್ ಆಗುತ್ತೆ. ಹಾಗಾದಾಗ ಬ್ಯಾಂಕ್ ಅನ್ನು ಸಂಪರ್ಕಿಸಿ, ಖಾತೆಯನ್ನು ಸಕ್ರಿಯಗೊಳಿಸಿ ಮತ್ತು ನಿಮ್ಮ ಮೊತ್ತವನ್ನು ಬಡ್ಡಿಯೊಂದಿಗೆ ಕ್ಲೈಮ್ ಮಾಡಿ. ಆರ್.ಬಿ.ಐ ಹೇಳುತ್ತಾ, ಜಾಣರಾಗಿರಿ, ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದರೆ ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ನಾಗಗೊಂಡನಹಳ್ಳಿಯ ಪ್ರಗತಿಪರ ಕೃಷಿಕ ಜಿಸಿ ಬಸವರಾಜ್ ಅವರೊಂದಿಗೆ ಸಂದರ್ಶನ. ನಂತರ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಕೇಳುವಿರಿ. ಬಿಜೆಎಸ್ ಟೊಯೋಟಾ ನಿಮಗಾಗಿ ತರಲಿದೆ ಇಯರ್ ಅಂಡ್ ಬೊನಾನ್ಸಾ. ಈಗ ನಿಮ್ಮ ಕನಸುಗಳ ಟೊಯೋಟಾ ಕಾರು ಖರೀದಿಸಿ 1,00,000 ರೂಪಾಯಿವರೆಗೆ ಪ್ರಯೋಜನ ಪಡೆಯಿರಿ. ಶೇಕಡ 5.99 ಕಡಿಮೆ ಬಡ್ಡಿ ದರದಲ್ಲಿ ಇಂದೇ ಕಾರ್ ಫೈನಾನ್ಸ್ ಮಾಡಿಸಿ, ವಿಳಂಬ ಬೇಡ. ಈ ದಿನವೇ ಭೇಟಿ ಮಾಡಿ ಬಿಜೆಎಸ್ ಟೊಯೋಟಾ ಶೋರೂಮ್, ಶೆಲ್ ಪೆಟ್ರೋಲ್ ಬಂಕ್ ಎದುರು, ಚಳ್ಳಕೆರೆ ರಸ್ತೆ, ಚಿತ್ರದುರ್ಗ. ನಿಮ್ಮ ಕನಸಿನ ಕಾರನ್ನ ಇಂದೇ ನಿಮ್ಮೊಂದಿಗೆ ಕೊಂಡೊಯ್ಯಿರಿ. ಮಾಹಿತಿಗಾಗಿ ಕರೆ ಮಾಡಿ 7829927933. ಮತ್ತೊಂದು ಸಂಖ್ಯೆ 7829927943. ಷರತ್ತುಗಳು ಅನ್ವಯಿಸುತ್ತವೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇನ್ನು ಮುಂದೆ ಕೇಳಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ನಾಗಗೊಂಡನಹಳ್ಳಿಯ ಪ್ರಗತಿಪರ ಕೃಷಿಕ ಜಿಸಿ ಬಸವರಾಜ್ ಅವರೊಂದಿಗೆ ಸಂದರ್ಶನ. ರೈತ ಬಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ನಾಗಗೊಂಡನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಜಿಸಿ ಬಸವರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಾಕಷ್ಟು ತರಕಾರಿ ಬೀಜಗಳ ಬೀಜೋತ್ಪಾದನೆಯನ್ನು ಮಾಡ್ತಾರೆ. ಬೀಜೋತ್ಪಾದನೆ ಜೊತೆಗೆ ಅಡಿಕೆ, ದಾಳಿಂಬೆ ಈ ಥರ ಸಾಕಷ್ಟು ಒಂದು ಸಮಗ್ರ ಕೃಷಿ ಬದುಕನ್ನು ಅಳವಡಿಸಿಕೊಂಡಿದ್ದಾರೆ. ಅವರು ಅವರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ಬಸವರಾಜ್ ಅವರು ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಬಸವರಾಜ್ ಅವರು, ಈ ಕೃಷಿ ಬದುಕು ಮಾಡಲಿಕ್ಕೆ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು? ನಾವು ಈಗ ಸುಮಾರು ಒಂದು 15 ವರ್ಷದಿಂದ ಈಗ ಕೃಷಿಗೆ ನಾವು ಬಂದಿರತಕ್ಕಂಥದ್ದು. ನಮ್ಮ ಜಮೀನು ಬಂದ್ಬಿಟ್ಟು ಟೋಟಲಿ 18 ಎಕರೆ ಜಮೀನು, ಒಂದು ಕಡೆಗೆ ಒಂದು 12 ಎಕರೆ ಜಮೀನು. ಟೋಟಲ್ ಎಲ್ಲ ಬರೀ ಗಿಡ ಪೊದೆಗಳು ಇರತಕ್ಕಂಥ ಜಮೀನು ಮುಂಚೆ ಇದ್ದಿದ್ದು. ನಮ್ಮ ಅಣ್ಣನವರಾದ ನಾಗರಾಜ್ ಪ್ಲಸ್ ನಾನಿಬ್ರು ಒಟ್ಟು ಕುಟುಂಬದಲ್ಲಿರ್ತ ಬಂದಿರತಕ್ಕಂಥ ನಾವು. ನಾವಿಬ್ರು ಜೊತೆಗೂಡಿ ವ್ಯವಸಾಯ ಸ್ಟಾರ್ಟ್ ಮಾಡಿದಾಗಿಂದ ತುಂಬಾನೇ ಆ ಜಮೀನ್ಗೆಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿ ಮಾಡ್ತಕ್ಕಂಥದ್ದು ಮಾಡಿದ್ಮೇಲೆ ನಾವೊಂದು ಸ್ವಲ್ಪ ನಮ್ಮ ಮಾವರ ಸಹಕಾರದಿಂದ ಸ್ವಲ್ಪ ಅಡಿಕೆ ಬೆಳೆ ಸ್ಟಾರ್ಟ್ ಮಾಡಿದ್ವಿ ಒಂದು 2 ಎಕರೆಗೆ ಸ್ಟಾರ್ಟಿಂಗ್. ಅದನ್ನ ಸ್ವಲ್ಪ ನೋಡ್ತಾ ಬಂದು ಈಗ ಇರ್ತಕ್ಕಂಥ 12 ಎಕರೆ ಪ್ಲಾಟಲ್ಲಿ ಎಲ್ಲ ಯಾವುದೇ ಥರದ್ದು ಗಿಡ ಗಂಟೆ ಇಲ್ದಂಗೆ ಎಲ್ಲ ವ್ಯವಸ್ಥಿತವಾಗೆಲ್ಲ ಮಾಡಿ ಈಗ ಮುಂಚೆ ಎಲ್ಲ ಬರೀ ಭತ್ತ, ರಾಗಿ, ಮೆಕ್ಕೆಜೋಳ ಆಮೇಲೆ ಇದೇ ತರದ ಬೆಳೆ ನಾವು ಬೆಳೀತಾ ಇರ್ತಕ್ಕಂಥ ಬೆಳೆ ಬೆಳೀತಾ ಇದ್ವಿ. ಈಗ ಅದರಿಂದ ಆದಾಯ ನಿರೀಕ್ಷೆ ಮಾಡ್ಬೋದು ಇಲ್ಲ ಮಾಡ್ದಲ್ಲೂ ಇರ್ಬೋದು, ಎರಡೂ ತರದ್ದು ಇರುತ್ತೆ. ಏನಾಗ್ಬೋದು, ಈಗ ಒಂದು ಬೆಳೆ ಬಂದಿರುತ್ತೆ, ಯಾವುದೋ ಒಂದು ಕರೆಂಟಿನ ಪ್ರಾಬ್ಲಮ್ಮು, ಇಲ್ಲ ಮಳೆ ಬರ್ದಿರೋ ಪ್ರಾಬ್ಲಮ್ಮು, ಇಲ್ಲ ಬೋರ್ ನೀರು ನಿಂತಿಲ್ಲದ ಪ್ರಾಬ್ಲಮ್ಮು. ಅದು ಆಗಿ ಎಷ್ಟೋ ಸಾರಿ ನಾವು ತುಂಬ ಕೈ ಸುಟ್ಕೊಂಡಿದ್ವಿ. ಲಕ್ಷಾಂತರ ಗಟ್ಟಲೆ ನಾವು ಜಮೀನ್ಗೆ ಹಾಕಿ ಕೈ ಸುಟ್ಕೊಂಡಿದ್ವಿ, ಇಲ್ಲ ಅಂತ ಪ್ರಶ್ನೆ ಇಲ್ಲ. ಜಮೀನ್ ಮಾಡಿ ನಾವು ಲಾಭ ಮಾಡ್ತಕ್ಕಂಥದ್ದು ತುಂಬ ಜನ ನಿರೀಕ್ಷೆ ಇರ್ತದೆ, ಮಾಡಲೇಬೇಕು, ಅದರಿಂದ ಲಾಭ ಪಡಿಬೇಕಂತ ಮಾಡ್ತಕ್ಕಂಥ ಇದ್ದೇ ಇರ್ತದೆ. ಆದರೆ ಏನಾಗುತ್ತೆ, ಕೆಲವು ಟೈಮಲ್ಲಿ ಅನಿರೀಕ್ಷಿತವಾಗಿ ಏನೋ ಒಂದು ಸಮಸ್ಯೆ ಉದ್ಭವ ಆಗಿ ಈ ಥರದ್ದು ಆಗ್ತಕ್ಕಂಥದ್ದು ಇದೆ ಇಲ್ಲಂತ. ಅದಕ್ಕೋಸ್ಕರ ಈಗ ನಾವು ಬರೀ ಮೆಕ್ಕೆಜೋಳ ಬೆಳಿ, ರಾಗಿ ಬೆಳಿ, ಅಂತದ್ದು ಈಗ ಬಂದಿದೆ, ರಾಗಿಗೆ ಒಂದು ಒಳ್ಳೆ ರೇಟ್ ಬಂದಿದೆ ಈಗ. ನಮ್ ಚಳ್ಳಕೆರೆ ತಾಲೂಕು ಯಾರ ಜಮೀನಿಗೆ ಹೋದ್ರು ಮೆಕ್ಕೆಜೋಳ ಇದೆ ಬೆಳೀತಾರೆ. ಮುಂಚೆ ಏನ್ ಮಾಡ್ತಿದ್ರು, ಬರೀ ಇದು ಸೂರ್ಯಕಾಂತಿ ಬೆಳೀತಿದ್ರು, ಅದು ಬಿದ್ದೋಯ್ತು, ಈಗ ಮೆಕ್ಕೆಜೋಳಕ್ ಬಂದಿದೀವಿ. ಮೆಕ್ಕೆಜೋಳ ವ್ಯವಸ್ಥಿತವಾಗಿ ಮಾಡಿದ್ರೆ ಇದೆ, ಮೆಕ್ಕೆಜೋಳಕ್ಕೆ ಕಡಿಮೆ ಖರ್ಚು, ನಾವು ಒಪ್ಕೋತೀನಿ. ಆಮೇಲೆ ಕೂಲಿ ಎಲ್ಲ ಸ್ವಲ್ಪ ಕಡಿಮೆ ಇರ್ತದೆ, ಒಳ್ಳೆ ಬೆಳೆ ಬೆಳಿಬಹುದು, ನಿರೀಕ್ಷೆ ಮಾಡಿದಕ್ಕಿಂತ ಜಾಸ್ತಿನೇ ಬೆಳಿಬಹುದು. ಆದ್ರೆ ಈ ಒಂದು ಮಾರ್ಕೆಟ್ ಬಂದ್ಬಿಟ್ಟು ಅದಕ್ಕೊಂದು ವ್ಯವಸ್ಥಿತವಾಗಿ ಒಂದು ರೇಂಜ್ ಅಲ್ಲಿ ನಡೀತಾ ಇದೆ ಮಾರ್ಕೆಟ್, ಹಂಗಾಗಿ ತೊಂದರೆ ಇಲ್ದಂಗೆ ಬೆಳಿಬಹುದು. ಆದ್ರೆ ನಾವೇನ್ ಮಾಡಿದ್ವಿ, ಮೆಕ್ಕೆಜೋಳ ನಾವು ಬೆಳೆದಿದ್ವಿ, 10-10 ಎಕರೆಗೆ ಮೆಕ್ಕೆಜೋಳ ಹಾಕಿ ಮಾಡಿರ್ತಕ್ಕಂಥದ್ದು ಇದೀವಿ. 300-400 ಕ್ವಿಂಟಲ್ ಮೆಕ್ಕೆಜೋಳನೂ ಬೆಳೆದಿದ್ದೀವಿ, ಇಲ್ಲಂತಲ್ಲ. ನಾವೆಲ್ಲ ಆ ಟೈಮು ಈಗ 5 ವರ್ಷದಿಂದ ಎಲ್ಲ ಬರೀ ಒಂದು 1,400, 1,500, 1,600 ರೂಪಾಯಿ ಒಂದು ರೇಂಜ್ ಅಲ್ಲಿ ಇರ್ತಿದ್ವು. ಆ ರೇಟಲ್ಲಿ ನಾವು ಬೆಳೆದಿರೋದು. ಈಗ 4 ವರ್ಷದಿಂದ ನಾವು ಮೆಕ್ಕೆಜೋಳ ಇನ್ನೂ ಬಂದಿಲ್ಲ. ಈಗ ಬಂದು ಬೆಳೆದಿರ್ತಕ್ಕಂಥದ್ದು ಈಗ ಒಂದು 6 ಎಕರೆಗೆ 2 ಎಕರೆ ಅಡಿಕೆ ಜೊತೆಗೆ ಮತ್ತೆ ಒಂದು 1ನೇ ವರ್ಷ ಒಂದು 4 ಎಕರೆ ಅಡಿಕೆ ಮಾಡಿದ್ವಿ, ಮತ್ತೆ 3,600 ಸಸಿ ಅಷ್ಟೇ ಅಡಿಕೆಗೆ ಅಷ್ಟೇ. ಅದು ಇನ್ನೂ 5-6 ವರ್ಷ ಬೇಕು ಫಸಲಿಗೆ ಬರ್ತಕ್ಕಂಥದ್ದು. ನಾವೇನ್ ಮಾಡಿದ್ವಿ, ಉಳಿಕೆ ಇರತಕ್ಕಂಥ ಜಮೀನ್ಗೆ ಕಮರ್ಷಿಯಲ್ ಟೊಮೊಟೊ ಮಾಡ್ತೀವಿ. ಟೊಮೊಟೊ ಮಾಡಿ ಎಷ್ಟೋ ಸರಿ ಕೈ ಸುಟ್ಕೊಂಡಿದ್ವಿ. ಆಮೇಲೆ ಒಂದು ಬೆಳೆ ಬರೆದಿರ್ತಕ್ಕಂಥದ್ದು ಇದೆ, ಕೀಟಬಾಧೆ ರೋಗಬಾಧೆ ಬಂದು ಹಾಳು ಮಾಡ್ಕೊಂಡಿರೋದಿದೆ. 1,00,000 ಗಟ್ಟಲೆ 1 ಎಕರೆ ಟೊಮೊಟೊ ಮಾಡ್ಬೇಕಂದ್ರೆ ವ್ಯವಸ್ಥಿತವಾಗಿ ಮಾಡ್ಬೇಕಂದ್ರೆ 1,00,000 ರೂಪಾಯಿ ಬೇಕು. 4-5 ಎಕರೆ ಟೊಮೊಟೊ ಅಂದ್ರೆ 5 ಲಕ್ಷ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಅದು ಬರುತ್ತೋ ಬಿಡುತ್ತೋ, ಬೆಳೆ ನಿರೀಕ್ಷೆ ಬೆಳಿತೀವಿ, ರೇಟ್ ಬರುತ್ತೆ ಅಂತ ಕನ್ಫರ್ಮೇಶನ್ ಇರೋದಿಲ್ಲ. ಆ ಉದ್ದೇಶದಿಂದ ನಾವೇನ್ ಮಾಡಿದ್ವಿ, ನಾವು ಬರೀ ಇದೇ ಬೆಳ್ಕೊಂಡಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು 1ನೇ ತರಗತಿಯಿಂದ ಅಪ್ ಟು PUC ತನಕ ಜೊತೆಗಿರ್ತಕ್ಕಂಥ ಡಾಕ್ಟರ್ ನಾಗೇಗೌಡ ಅಂತ ಹೇಳ್ಬಿಟ್ಟು IHR ಬೆಂಗಳೂರು ಹೆಸರುಘಟ್ಟದಲ್ಲಿ ಅವರು ಸೀಡ್ಸ್ ಪ್ರೊಡಕ್ಷನ್ ಯೂನಿಟ್ ಆಫೀಸರ್ ಇದ್ದಾರೆ. ಅವರು ನಮ್ಮ ಜಮೀನಿಗೆ ಬಂದಾಗ ಏನಾಯ್ತು, ನೀವು ಬರೀ ಇದೇ ಮಾಡ್ಕೊಂಡಿದ್ರೆ ಯಾವಾಗ ಉದ್ದಾರ ಆಗೋದು, ನೀವು ಬೇರೆ ತರದಲ್ಲಿ ಏನಾರು ಮಾಡ್ಬೋದಲ್ಲ ಅಂತ ಹಂಗಂದಾಗ ನಾನು ಅವ್ರಿಗೆ ನಿಮ್ದು ಏನಾರು ಒಂದು ಗೈಡ್ಲೈನ್ಸ್ ಇದ್ರೆ ಕುಡಿ ಅಂತ ಹೇಳಿದಾಗ, ಆಯ್ತು ನಾನು ಕೊಡ್ತೀನಿ, ನೀವು ವ್ಯವಸ್ಥಿತ ಮಾಡ್ತೀವಿ ಅಂತಂದ್ರೆ ನನ್ನ ಸಹಾಯ ಇರುತ್ತೆ ಅಂತ ಹೇಳಿದ್ರು. ಆಯ್ತು ನಾನು ಮಾಡ್ತೀನಿ ಅಂತ ಒಪ್ಕೊಂಡಾಗ, ಆಯ್ತು ನೀನು ಫರ್ದರ್ ನೀವು ಈ ವೀಕಲ್ಲಿ ನಮ್ಮ ಆಫೀಸಿಗೆ ಬಾ ಅಂತ ಹೇಳಿದಾಗ, ನಾನು ನೆಕ್ಸ್ಟ್ ಆಫೀಸ್ಗೆ ಹೋದಾಗ ಅಲ್ಲೆಲ್ಲ ಕುಂತು ಮಾತಾಡಿದಾಗ, ಈ ದಂಟಿನ ಸೊಪ್ಪು ಹರವೆ ದಂಟು ಅಂತೇಳಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ವಾಡಿಕೆ ಇಲ್ಲ, ಶಿರಾದಿಂದ ಆ ಕಡೆಗೆ ತುಂಬಾ ದಂಟಿನ ಸೊಪ್ಪು ಅಂತಂದ್ರೆ ತುಂಬಾ ಒಳ್ಳೆ ಐರನ್ ಕಂಟೆಂಟ್ ಇರತಕ್ಕಂತ ಒಂದು ಸೊಪ್ಪು ಅದು. ನಮ್ಮಲ್ಲಿ ಏನು ಪಲಕ ಮೆಂತೆ ಈ ಸಬ್ಬಾಕ್ಷಿ ಮೂರೇ ಸೊಪ್ಪೆ ಜಾಸ್ತಿ ಉಪಯೋಗಿಸೋದು. ಬೆಂಗಳೂರು ಸರೌಂಡಿಂಗ್ ಆ ಸರೌಂಡಿಂಗ್ ಎಲ್ಲ ಬರೀ ದಂಟಿನ ಸೊಪ್ಪೆ ಉಪಯೋಗಿಸ್ತಕ್ಕಂಥದ್ದು. ದಂಟಿನ ಸೊಪ್ಪು ಮಾಡ್ತೀಯ ಅಂತಂದ ಯಾವಾಗ ಆಗಸ್ಟ್ ತಿಂಗಳಲ್ಲಿ ಬಂದು ಹೇಳಿದಾಗ, ಆಯ್ತು ನಾನು ಮಾಡ್ತೀನಿ, ಒಳ್ಳೆ ಸೀಸನ್ ಇದೆ ಮಾಡೋದಾದ್ರೆ ಮಾಡಿ ಅಂತ ಹೇಳಿದ್ರು. ಆಗ ನಾನು ಒಪ್ಕೊಂಡಾಗ ಏನಾಯ್ತು, ಆಯ್ತು 1/2 ಎಕರೆಗೆ ಮಾಡಿ ಸ್ಯಾಂಪಲ್ಲು, ನೀವು ಫರ್ದರ್ ಮುಂದೆ ನೋಡೋಣ ಅಂತ ಹೇಳಿದಾಗ 1/2 ಎಕರೆಗೆ ಬೀಜ ಕೊಟ್ಟು, ಅವತ್ತೇನೆ ಬೀಜ ಕೊಟ್ಟು ಕಳಿಸಿದ್ರು. ನಾನು ಬಂದು ಇಲ್ಲಿ ಒಂದು 1/2 ಎಕರೆಗೆ ಜಮೀನಿಗೆಲ್ಲ ಪ್ರಿಪ್ರೇಷನ್ ಮಾಡಿ ಅದಕ್ಕೆಲ್ಲ ಕೊಟ್ಟಿಗೆ ಗೊಬ್ಬರ ಹಾಕಿ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದೆಲ್ಲ ಮಾಡಿ ಆ ಬೀಜ ನಾನು ನೆಲಕ್ಕೆ ಹಾಕಿದ ಮೇಲೆ ಅದು 4 ತಿಂಗಳಿಗೆ ಕಟಾವ್ ಆಗುತ್ತೆ. ಆ ಟೈಮಲ್ಲಿ ಆ ಸೆಂಟರ್ನಲ್ಲಿ ನಾವು ಬೀಜ ಹಾಕಿ 1-1.5 ತಿಂಗಳಲ್ಲಿ ಅವರು ಟೀಮ್ ಇರುತ್ತೆ. ಆ ಟೀಮು ಬಂದು ಸೈಂಟಿಸ್ಟು ವಿತ್ ಡಾಕ್ಟರ್ ವರಲಕ್ಷ್ಮಿ ಅಂತ ಮೇಡಮ್ ಒಬ್ಬರಿದ್ದಾರೆ, ಇವರು ಡಾಕ್ಟರ್ ನಾಗೇಗೌಡ ಸರ್, ಅವರು ಫೀಲ್ಡ್ ವಿಸಿಟ್ ಮಾಡಿ ಅದು ಯಾವ ಥರ ಬೆಳೆದಿದ್ದಾರೆ ಇವರು, ಇವರಿಗೆ ಬೆಳೆಯೋಕೆ ಆಗುತ್ತೆ ಇಲ್ಲ ಅನ್ನೋ ಉದ್ದೇಶದಿಂದ ಅವರು ವಿಸಿಟ್ ಮಾಡ್ತಾರೆ. ಆಮೇಲೆ ಅದಕ್ಕೆ ರೋಗ ರುಜಿನ ಏನಿದೆ ಅಂತ ಹೇಳಿಬಿಟ್ಟು ಅವರು ಅಬ್ಸರ್ವೇಷನ್ ಮಾಡ್ತಕ್ಕಂಥದ್ದು ಇರುತ್ತೆ. ಈಗ ತರಕಾರಿ ಬೆಳೆ ಏನೇನು ಬೆಳೀತಿದ್ದೀನಿ ಅಂತಂದರೆ, ಈಗ ಹೀರೆಕಾಯಿ, ಸೋರೆಕಾಯಿ, ಕುಂಬಳ, ಬೆಂಡೆಕಾಯಿ, ಈಗ 5 ಥರದ್ದು ಬೆಳೆ ಬೆಳ್ಕೊಟ್ಟಿದ್ದೀನಿ ಅವ್ರಿಗೆ. ಹಂಗಾಗಿ ಪ್ರತಿ ಸೀಸನಲ್ಲೂ ಅವ್ರು ಬಂದು ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿ ಇಂಥ ರೋಗ ಇದೆ, ಇಂಥದ್ದಿದೆ ಅಂತ ಹೇಳ್ಬಿಟ್ಟು ಅವರು ಗೈಡ್ ಮಾಡಿ ಹೇಳ್ತಾರೆ ಈ ಥರದ್ದು ಮಾಡಬೇಕು, ಸಿಂಪರಣೆ ಮಾಡ್ಬೇಕಂತೇಳಿ. ನಾನು ಅದೇ ಥರನೇ ಉಪಕಾರ ನಾನು ಮಾಡ್ತಾ ಇದ್ದೀನಿ. ನಾನು ಸಹ ಅಷ್ಟೇ, ಪ್ರತಿ ದಿನಾನು ನಮ್ಮ ಜಮೀನಿಗೆ ಒಂದು ದಿನದಲ್ಲಿ ಒಂದು ಸರಿ ನಾನೊಂದು ವಿಸಿಟ್ ಮಾಡೇ ಮಾಡ್ತೀನಿ. ಕಂಪಲ್ಸರಿ ಮಾಡಿಬಿಟ್ಟು ಆ ಗಿಡಕ್ಕೆ ನೀರು ಹೋಗಿದೆಯೋ ಇಲ್ವೋ, ಆ ಡ್ರಿಪ್ ಯಾವ್ದಾದ್ರು ಬಂದಾಯ್ತಾ, ಮತ್ತೊಂದಾಯ್ತು, ಇದಕ್ಕೇನು ರೋಗ ಬೇರೆ ಏನಿದೆ, ಆ ಥರದ್ದೆಲ್ಲ ನೋಡಿ ನಾನು ಅಟ್ ಎ ಟೈಮಲ್ಲಿ ನಾನು ಫೋಟೋನ ಅವ್ರಿಗೆ ಮಾಡ್ತೀನಿ. ಅವರು ವಿತಿನ್ ಸೆಕೆಂಡಲ್ಲೇ ನನಗೆ ಅವರ ಒಂದು ಸಜೆಷನ್ ಕೊಡ್ತಾರೆ ನನಗೆ. ನಾನು ಅದೇ ಥರ ಇವತ್ತು ಸಜೆಷನ್ ಕೊಟ್ಟರೆ ನಾಳೆ ಬೆಳಿಗ್ಗೆ ಆ ಕೆಲಸ ಮಾಡ್ತೀನಿ ನಾನು, ಕಂಪಲ್ಸರಿ ಮಾಡೇ ಮಾಡ್ತೀನಿ ಅಂತಂದು ನಾನು ಒಂದು ಒಪ್ಪಿಟ್ಕೊಂಡು ನಾನು ಕಂಪಲ್ಸರಿ ಮಾಡ್ತಕ್ಕಂಥದ್ದು. ಆಮೇಲೆ ನನ್ನ ಕೆಲಸ ಏನಂತ ನಮ್ಮ ಅಣ್ಣಂದಾಗಲಿ ನಂದು ಆಗಲಿ ಅಷ್ಟೇ, ಅವರು ನಮ್ಮ ಅಣ್ಣ ಬರಲಿಕ್ಕೆ ಬೆಳಿಗ್ಗೆ ಒಂದು 7 ಗಂಟೆ ಜಮೀನಿಗೆ ಬರ್ತಾರೆ, 7-12 ಅವರು ಡ್ಯೂಟಿ ಮಾಡ್ತಾರೆ, ಮತ್ತೆ ನಾನು 12:30 ಸಂಜೆ 6:00 ತನಕ ಜಮೀನಲ್ಲಿ ಕೆಲಸ ಮಾಡ್ತೀನಿ. ಆ ಲೇಬರ್ ಜೊತೆಗೂ ವಿತ್ ನಾನಾಗಲಿ ನಮ್ಮ ಅಣ್ಣಾಗಲಿ ಜೊತೆ ಕೆಲಸ ಮಾಡ್ತೀವಿ. ಆಮೇಲೆ ಇದೆಲ್ಲ ಜವಾಬ್ದಾರಿಯಿಂದ ಮಾಡ್ತಕ್ಕಂಥದ್ದು ಇರೋದ್ರಿಂದನೇ ನಾವು ಇದನ್ನ ಅಚೀವ್ಮೆಂಟ್ ನಾನು ನಿರೀಕ್ಷೆ ಮಾಡಿರ್ತಕ್ಕಂಥದ್ದು ಮಾಡಿದ್ದೇನೆ. ಈಗ ದಂಟಿನ ಸೊಪ್ಪಿನ ಬೀಜ ಅವರು ಇಳುವರಿ ಬಂದ್ಬಿಟ್ಟು ಅವ್ರದ್ದು 1/2 ಎಕರೆ ಅಂದ್ರೆ 1.5-2 ಕ್ವಿಂಟಲ್ ಬರೋ ನಿರೀಕ್ಷೆ ಇತ್ತು ಅವ್ರಿಗೆ. ನಾನು 4 ಕ್ವಿಂಟಲ್ 66 ಕೆಜಿ ಒಂದು ಬೀಜ ಬೆಳೆದು ಕೊಟ್ಟಿದ್ದೇನೆ. ಆಮೇಲೆ ನೆಕ್ಸ್ಟ್ ಸೀಸನ್ಗೆ ಮತ್ತೆ ಮಾರ್ಚ್ಗೆನ ಹೇಳಿದ್ರು, ನೀವು ಮಾಡಿ ಬೇಕಾದ್ರೆ ನಮ್ಮ ಸಲಹೆ ಸೂಚನೆ ಯಾವಾಗ ಇದ್ದೇ ಇರುತ್ತೆ, ನೀವು ಎಷ್ಟು ಮಾಡ್ತೀರಿ ಎಷ್ಟು ಸದ್ಯನ ಅಷ್ಟು ಮಾಡಿ ಅಂತ ಹೇಳಿದ್ರು. ಆಯ್ತು ನೀವು ಎಷ್ಟು ಹೇಳ್ತಾರೆ ಅಷ್ಟು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಒಂದೇ ಸರಿ ನೀವು 10 ಎಕರೆ ಮಾಡ್ತೀರಾ ಅಂತ ಕೇಳಿದ್ರು, ಹೌದು ನಾನು 10 ಎಕರೆ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲ ನೋಡಿ ಆಗುತ್ತೋ ಇಲ್ಲ ಅಂತ ಹೇಳಿದ್ರೆ, ಅಂದ್ರೆ ದಂಟಿನ ಸೊಪ್ಪಿನ ಬೀಜ ಇದೆಯಲ್ಲ ಅದೊಂದು ಸಾಸಿವೆ ಕಾಳಿಗಿನ್ನ ಚಿಕ್ಕದಿರ್ತದೆ, ಅದನ್ನೆಲ್ಲ ಒಂದು ಕೂಡಾಕಿ ಮಾಡತಕ್ಕಂಥದ್ದು ಭಾರಿ ಕಷ್ಟದ ಕೆಲಸ. ಅದು ಮಾಡಿ ನೋಡಿ ಮಾಡಿದ್ರಿಗೆ ಮಾತ್ರ ಅದು ಅನುಭವ. ಹೌದು ಸತ್ಯ. ನಾವು ಅದನ್ನ 10 ಎಕರೆಗೆ ಮಾಡಿ ಸ್ಟಾರ್ಟಿಂಗು 2 ಎಕರೆ ಒಂದು ಸಪರೇಟ್ ಮಾಡಿ ಒಂದು ಮಾಡಿದ್ವಿ. ಆ 2 ಎಕರೆ ನಿರೀಕ್ಷೆ ಅವ್ರು ಬಂದ್ಬಿಟ್ಟು 10-12 ಕ್ವಿಂಟಲ್ ನಿರೀಕ್ಷೆ ಇತ್ತು. ನಾನು 19 ಕ್ವಿಂಟಲ್ 36 ಕೆಜಿ ಬೀಜ ಬೆಳೆದ್ಕೊಟ್ಟಿದ್ದೀನಿ 5 ಎಕರೆಗೆ. ಮತ್ತೆ 8 ಎಕರೆ ಮಾಡಿದಾಗ ಟೋಟಲಿ 49 ಕ್ವಿಂಟಲ್ 36 ಕೆಜಿ ಅವ್ರಿಗೆ ನಾನು ಬೀಜ ಬೆಳೆದ್ಕೊಟ್ಟಿದ್ದೀನಿ 10 ಎಕರೆ ಟೋಟಲ್ ಅಲ್ಲಿ. ಆ 2 ಎಕರೆನಲ್ಲಿ 19 ಕ್ವಿಂಟಲ್ 36 ಕೆಜಿ ಬೀಜಕ್ಕೆ ಒಂದು ನ್ಯಾಷನಲ್ ಅವಾರ್ಡು ಲಾಸ್ಟ್ 19 ನವೆಂಬರ್ 2023 ನನಗೊಂದು ನ್ಯಾಷನಲ್ ಅವಾರ್ಡ್. ಮೀನ್ಸ್ ನನ್ನ ನಿರೀಕ್ಷೆನೆ ಇರಲಿಲ್ಲ ಆ ಅವಾರ್ಡ್ ನನಗೆ ಬರುತ್ತೆ ಅಂತಂದೇಳಿ. ಇನ್ನು ಒಂದಿನದಲ್ಲಿ ಅವಾರ್ಡ್ ಇದೆ ನನಗೆ ಅಲ್ಲಿ ಆಫೀಸಿಂದ ತಿಳಿಸಿದಾಗ ನನಗೆ ಒಂಥರ ಹೌದಾ ನನ್ನ ಅವಾರ್ಡ್ ತೊಗೊಳ್ತಿದ್ದೀನಿ ಅಂತ ನನಗೆ ಒಂಥರ ಆಯಿತು. ಅಲ್ಲಿನೂ ಸಹ ನನಗೆ ಕರೆದು ಒಳ್ಳೆ ಸನ್ಮಾನ ಮಾಡಿ ಒಂದು ಅವಾರ್ಡ್ ಸ್ವೀಕಾರ ಮಾಡಿದೆ. ಆಮೇಲೆ ಮುಂದೆ ಅದಾದ್ಮೇಲೆ ಮತ್ತೆ ಹೀರೆಕಾಯಿ ನಾನು ಬೀಜೋತ್ಪಾದನೆ ಮಾಡಲಿಕ್ಕೆ ನನಗೊಂದು 5 ಎಕರೆ ಮಾಡಿಕೊಡಿ ನಮಗೆ ಬೇಡಿಕೆ ಇದೆ ಅಂತ ಹೇಳಿದಾಗ ಆಯಿತು ಮಾಡಿಕೊಡ್ತೀನಿ ಅಂತ ಹೇಳಿದಾಗ ಫಸ್ಟ್ 2 ಎಕರೆ ಮಾಡಿದೆ ಹೀರೆಕಾಯಿ. ಅವರ ನಿರೀಕ್ಷೆ ಇದ್ದಿದ್ದು ಒಂದು 2 ಕ್ವಿಂಟಲ್ 45 ಕೆಜಿಯಿಂದ 50 ಕೆಜಿ ಇತ್ತು. ನಾನು 5 ಕ್ವಿಂಟಲ್ 26 ಕೆಜಿ ಬೀಜ ಬೆಳ್ಕೊಂಡಿದ್ದೀನಿ. ಒಳ್ಳೆ ನಿರೀಕ್ಷೆ ಮೀರಿ ನಾನೇ ಅಂದ್ಕೊಂಡಿರಲಿಲ್ಲ ಇಷ್ಟು ಬೀಜ ಬೆಳಿತೀನಿ ಅಂತಂದೇಳಿ. ಅದು ಶ್ರದ್ಧಾ ವ್ಯವಸ್ಥೆಯಿಂದ ಮಾಡಿದ್ರೆ ಮಾತ್ರ ಇದೆಲ್ಲ ಸಾಧ್ಯ. ರೈತರ ಬದುಕು ಈ ತರ ಮಾಡ್ಕೊಂಡು ಬಂದಿದ್ದೆ. ಸರ್, ಈಗ ಸಾಕಷ್ಟು ಜನ ಬರೀ ಹೀರೆಕಾಯಿ, ದಂಟಿನ ಸೊಪ್ಪು, ಕುಂಬಳಕಾಯಿ ಈ ತರ ಬರೀ ತರಕಾರಿ ಮಾತ್ರ ಬೆಳೆದು ಮಾರ್ಕೆಟ್ಗೆ ಮಾರಾಟ ಮಾಡ್ತಾರೆ ಊಟ ಮಾಡ್ಲಿಕ್ಕೆ. ನೀವು ಈ ಬೀಜೋತ್ಪಾದನೆ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ಬೀಜೋತ್ಪಾದನೆ ಅಂತಂದ್ರೆ ಈಗ ತರಕಾರಿ ಬೆಳೆ, ಈಗ ನಾವು ಟೊಮೊಟೊ ಬೆಳಿತೀವಿ, ನಾವೇ ಬೆಳೀತಾ ಇದೀವಿ. ಈಗ ಒಂದು 5 ಎಕರೆ ಟೊಮೊಟೊ ಮಾಡ್ತೀವಿ, ಏನೋ ಒಂದು ನಿರೀಕ್ಷೆ ಇಟ್ಕೊಂಡಿರ್ತೀವಿ, ಒಂದು 700-800 1,000 ರೂಪಾಯಿ ಬಂದ್ರೆ ಒಂದು ಎಕರೆಗೆ ಬಂದ್ಬಿಟ್ಟು ನಾವೆಲ್ಲ ಬೆಳಿತಕ್ಕಂಥ 1,800-2,000 ಬಾಕ್ಸ್ 15 ಕೆಜಿ ಬಾಕ್ಸ್ ಬೆಳೀತಾ ಇದೀವಿ. ಆ ನಿರೀಕ್ಷೆ ಅಂದ್ರೆ 1,500 ಬಾಕ್ಸ್ ಅಂತಂದ್ರು 500 ರೂಪಾಯಿ ಸಿಕ್ಕರು 15-75, 7.5 ಲಕ್ಷ ಆಗ್ಬೇಕು ಅಂತ ನಮ್ಮ ನಿರೀಕ್ಷೆ ಇರ್ತದೆ. ಆ ಟೈಮಲ್ಲಿ ನಮ್ದು ಒಳ್ಳೆ ಇಳುವರಿ ಬಂದಿರ್ತದೆ, ಒಳ್ಳೆ ಟೊಮೊಟೊ ಬಂದಿರ್ತದೆ. ಆ ಟೈಮ್ಗೆ ಬರೀ 50 ರೂಪಾಯಿ, 70 ರೂಪಾಯಿ, 100 ರೂಪಾಯಿ ಬಾಕ್ಸ್ ಆದಾಗ ಅಟ್ಟೆ ಟೈಮಲ್ಲಿ ನಾವು ಹಾರ್ವೆಸ್ಟಿಂಗ್ ಮಾಡ್ಲಿಕ್ಕೆ ಕಿತ್ತು ಮಾರ್ಕೆಟ್ಗೆ ಕಳಿಸ್ಲಿಕ್ಕೆ 100 ರೂಪಾಯಿ ಖರ್ಚು ಬರ್ತದೆ. ಆ ಮಾರ್ಕೆಟ್ಗೆ ಹೋದಾಗ 50 ರೂಪಾಯಿ ಸಿಕ್ಕಾಗ ಇನ್ನು 50 ರೂಪಾಯಿ ನಾವು ರೈತರು ನಾವು ಲಾಸ್ ಮಾಡ್ಕೋಬೇಕು ಅಂತಂದಾಗ, ಯಾಕಂದ್ರೆ ಇನ್ವೆಸ್ಟ್ಮೆಂಟ್ನು ಸ್ಟಾರ್ಟಿಂಗ್ ಎಲ್ಲ ಮಾಡಿರ್ತೀವಿ ಇದೆಲ್ಲ ಮಾಡಿ. ಆಮೇಲೆ ಹೀರೆಕಾಯಿ ಓಕೆ ನಾನು ಒಪ್ತೀನಿ, ಬೆಳೆ ಮಾಡಿ ಮಾರ್ಕೆಟಿಗೆ ಕಳಿಸಿ ಒಂದು ಈಗ ಅದಕ್ಕೆಲ್ಲ ದಲ್ಲಾಳಿಗಳು ನಾವು ಬಳ್ಳಾರಿಗೆ ಕಳಿಸ್ತೀವಿ. ನಾವೆಲ್ಲ ಮುಂಚೆ ಎಲ್ಲ ಬದನೆಕಾಯಿ ಮಾಡ್ತೀವಿ, 5-5 ಎಕರೆ ಬದನೆಕಾಯಿ ಮಾಡ್ತಿದ್ವಿ. ಬಳ್ಳಾರಿಗೆ ಒಂದ್ಸರಿಗೆ 70-80-100-10 ಪ್ಯಾಕೆಟ್ ಕಳಿಸ್ತಾಯಿದ್ವಿ. ಅಲ್ಲಿ ದಲ್ಲಾಳಿಗಳ ಹಾವಳಿ ಹೆಂಗಿರ್ತದೆ ಅಂತಂದರೆ, ನಾವು 100-10 ಪ್ಯಾಕೆಟ್ ಕಳಿಸಿದ್ರೆ ಅಲ್ಲಿ ಸ್ಪಾಟಲ್ಲಿ ನಮ್ಮ ಎದುರಿಗೆ 40-50 ಪ್ಯಾಕೆಟ್ ಮಾರಿಸ್ತಾರೆ. 50 ಪ್ಯಾಕೆಟ್ ಮಾರಿದ್ಮೇಲೆ ನಾವು ಅಲ್ಲಿ ಕಾತ್ಕೊಂಡಿರ್ಲಿಕ್ಕಾಗಲ್ಲ, ಆಯಿತು ನೀವು ಮಾರಪ್ಪ ಅಂತ ಹೇಳ್ಬಿಡ್ತೀವಿ. ಅವತ್ತು 800 ರೂಪಾಯಿ ಪ್ಯಾಕೆಟ್ ಆದಾಗ ನೆಕ್ಸ್ಟ್ ಡೇ ಬರೀ 450 ರೂಪಾಯಿ ಆಯಿತು, ಹೋಗ್ಲಿಲ್ಲ ಮಾಡಲಿಲ್ಲ ಬೇಡಿಕೆ ಇಲ್ಲ ಅಂತೇಳಿ ಹಂಗಂದಾಗ ನಾವು ಅನಿವಾರ್ಯತೆ ನಾವು ಕಳಿಸಿ ತಗೊಂಡೋಗಿರ್ತೀವಿ, ಮಾರಲೇಬೇಕು ಮಾರಲೇಬೇಕು, ಏನು ಬರುತ್ತೋ ಅದು ಅನುಭವಿಸ್ಲೇಬೇಕು, ಈ ಟೈಪ್ ಎಲ್ಲ ಇರ್ತದೆ. ಇದು ನಾವು ತರಕಾರಿ ಬೀಜೋತ್ಪಾದನೆ ಇದೆಯಲ್ಲ, ಇದು ಒಂದು ನಮಗೂ IHR ಗೆ ಒಂದು ಒಡಂಬಡಿಕೆ ಇರ್ತದೆ, ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ಈಗ ಈ ಒಂದು ಹೀರೆಕಾಯಿ ಬೀಜ ಅಂತಂದ್ರೆ 1,200 ರೂಪಾಯಿ 1 ಕೆಜಿ ಬೀಜ, ಒಂದು ಅಗ್ರಿಮೆಂಟ್ ಇರ್ತದೆ. ಸೋರೆಕಾಯಿ 400 ರೂಪಾಯಿ 1 ಕೆಜಿ ಬೀಜ ಇರ್ತದೆ. ದಂಟಿನ ಸೊಪ್ಪು 300-400 ರೂಪಾಯಿ 1 ಕೆಜಿ ಬೀಜ ಇರ್ತದೆ. ಕುಂಬಳ ಬೀಜ 400-450 ರೂಪಾಯಿ 1 ಕೆಜಿ. ಆಯಾ ವರ್ಷದ ವಾರ್ಷಿಕ ಇದರಲ್ಲಿ ಅಲ್ಲಿ ಏನು ಡಿಸೈಡ್ ಆಗುತ್ತೋ ಆ ರೇಟ್ ಅನ್ನ ಒಂದು ಕೊಡ್ತಾರೆ. ನಮ್ಗೊಂದು ಅಗ್ರಿಮೆಂಟ್ ಆಗಿರ್ತಕ್ಕಂಥದ್ದು ಕನ್ಫರ್ಮ್ ಆದ್ಮೇಲೆ ನಾವು ಬೀಜ ಒಂದು ಜವಾಬ್ದಾರಿಯಿಂದ ಮಾಡ್ಬೇಕಷ್ಟು ಬಿಟ್ರೆ ಅದು ಯಾವುದೇ ತರದ್ದು ನಮ್ಗೆ ನಾವು ಮಾರ್ಕೆಟಿಗೆ ತಗೊಂಡೋದ್ವಿ ಅಲ್ಲಿ ಲಾಸ್ ಆಯ್ತು ಇಲ್ಲಿ ಲಾಸ್ ಆಯ್ತು ಅಂತದ್ದು ಯಾವುದೇ ಪ್ರಶ್ನೆ ಬರೋದಿಲ್ಲ. ಇದರಲ್ಲಿ ನಮ್ಗೊಂದು ಅಗ್ರಿಮೆಂಟ್ ಇರ್ತದೆ, ನೀವು ಯಾವುದೇ ತರದ್ದು ನಮ್ಗೆ ಕಳಪೆ ಬೀಜ ಮಾಡ್ಕೊಡೋ ಆಗಿಲ್ಲ, ಒಂದು ಗುಣಮಟ್ಟವಾದ ಬೀಜ ತಂದ್ಕೊಟ್ರೆ ನಿಮ್ಗೆ ಈ ರೇಟ್ ಕೊಡ್ತೀವಿ ಅಂತದ್ ಫಸ್ಟ್ ಗೆ ಒಂದು ಅಗ್ರಿಮೆಂಟ್ ಆಗಿರ್ತದೆ. ಅದಕ್ಕೆ ತಕ್ಕಂತೆ ನಾವು ಮಾಡಿದ್ರೆ ಯಾವುದೇ ತರದ್ದು ಯಾವುದೇ ರೈತರ ಲಾಸ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಆಮೇಲೆ ಗುಣಮಟ್ಟದ ಬೀಜ ಪ್ಲಸ್ ನಾವು ಇಳುವರಿ ತಕ್ಕಂತ ಮೇನ್ ಈಗ ಮಾರ್ಕೆಟ್. ಈಗ ನಾವು ಮೆಕ್ಕೆಜೋಳ ಬೆಳಿತೀವಿ ಅಂತಂದ್ರೆ ಫಸ್ಟ್ ನಾವು ಗುಣಮಟ್ಟ ಪ್ಲಸ್ ಇಳುವರಿ ತಗೋಬೇಕು ಫಸ್ಟ್. ನಮ್ಗೆ ಒಂದು 30 ಕ್ವಿಂಟಲ್ ಬೆಳೆಯಬಹುದು, 35 ಕ್ವಿಂಟಲ್ ಬೆಳೆದ್ವಿ ಅಂತ ಇನ್ನು 5 ಕ್ವಿಂಟಲ್ ಎಕ್ಸ್ಟ್ರಾ ಬಂದಂಗ ನಮ್ಗೆ ರೇಟ್ 100 ರೂಪಾಯಿ ಕಡಿಮೆ ಆಯ್ತು ಅಂತಂದ್ರೆ 35 ಕ್ವಿಂಟಲ್ಗೂ 1,500 ಹೋಗುತ್ತೆ. 5 ಕ್ವಿಂಟಲ್ ಅಂತಂದ್ರೆ 15-75, 7,500 ಬಂದಿರುತ್ತೆ. ಈ ತರದ್ದು ನಾವು ನಿರೀಕ್ಷೆ ಇಟ್ಟು ಮಾಡಿದಾಗ ಲಾಸ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಅದರಲ್ಲೂ ಲಾಸ್ ಆಗ್ತಿವಿ ಇಲ್ಲ ಅಂತ ಪ್ರಶ್ನೆ ಅಲ್ಲ, ಯಾವಾಗ ಲಾಸ್ ಆಗ್ತಿವಿ ಈ ಕಾರ್ಮಿಕರು ಲೇಬರು ಆ ಟೈಮ್ಗೆ ನಾವು ಏನಿದೆಯೋ ಇದು ನಾನು ಹೀರೆಕಾಯಿ ಬೀಜ ಬೆಳೀತಿದ್ದೀನಿ ಅಂತಂದ್ರೆ 4 ದಿನಕ್ಕೆ ಒಂದು ಆ ಡ್ರಿಪ್ಪಲ್ಲಿ ಒಂದು ಗೊಬ್ಬರ ಕೊಡ್ತಕ್ಕಂತಿರ್ತದೆ. ನಾವೇನ್ ಮಾಡ್ತೀವಿ ಅಲ್ಲಿ ಕೆಲಸ ಮಾಡೋನ್ಗೆ ನೀನು ಇವತ್ತು ಕೆಲಸ ಮಾಡಪ್ಪ ನಾನೆಲ್ಲ ಹೋಗ್ತೀನಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಅವ್ನು ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. 4 ದಿನ ಅಂತಂದ್ರೆ ಅಂದ ಸ್ಪಾಟಲ್ಲಿ ಹೋಗಿ ನಾನು ಕೆಲಸ ಮಾಡ್ಬೇಕು, ನಾನು ಮಾಡಿದ್ರೆ ಮಾತ್ರ ಅದು ತೃಪ್ತಿ. ಯಾರಿಗೋ ಹೇಳಿದ್ವಿ ಏನೋ ಮಾಡಿದ್ವಿ ಅಂತಂದ್ ಬಿಟ್ವಿ ಅಂತ ನಾನು ಒಪ್ಲೇಬೇಕು. ಸ್ಪ್ರೇ ಮಾಡ್ತಕ್ಕಂಥವು ಇಲ್ಲ ನಾವು ಮಾಡಿದೆ ಅಂತಂದ್ರೆ ನಾವು ಒಪ್ಲೇಬೇಕು. ನಾನು ಈ ತರದ್ದು ಯಾವ್ದು ಯಾವಾಗೂ ಕೆಲಸ ಮಾಡಿಸೋದಿಲ್ಲ, ನಾನೇ ಆಗ್ಲಿ ನಮ್ಮ ಅಣ್ಣ ಆಗ್ಲಿ ಅಲ್ಲಿ ಸ್ಪಾಟ್ ಅಲ್ಲಿ ಇದ್ದೇ ಮಾತ್ರ ನಾವು ಕೆಲಸ ಮಾಡತಕ್ಕಂಥದ್ದು ನಮ್ಮ ಅನುಭವ. ಯಾಕೆ ಅಂತಂದ್ರೆ ಇವು ಎಲ್ಲ ದಿನಗಳ ಮೇಲೆ ಬರ್ತಕ್ಕಂಥ ಬೆಳೆ. ಆಮೇಲೆ ಅಶ್ರದ್ಧೆ ಮಾಡಿದ್ವಿ ಅಂತಂದ್ರೆ ನಮ್ಗೆ ಕ್ವಾಲಿಟಿ ಗುಣಮಟ್ಟ ಸಿಗೋದಿಲ್ಲ. ಹಂಗಾಗಿ ಇದನ್ನ ಜವಾಬ್ದಾರಿಯುತಿಂದ ಮಾಡಿದ್ರೆ ಒಳ್ಳೆ ಇಳುವರಿಯಿಂದ ತೆಗಿಬಹುದು, ಒಳ್ಳೆ ಸಂಪಾದನೆ ಮಾಡ್ತಕ್ಕಂಥದ್ದು. ಹೌದು, ನಾನು ಈ IHR ಬಂದಾಗಿಂದ ಪ್ರತಿ ವರ್ಷ ಒಂದು 20-25 ಲಕ್ಷ ರೂಪಾಯಿ ನಾನು ವಿತ್ ಖರ್ಚು ಸೇರಿ 25 ಲಕ್ಷ ರೂಪಾಯಿ ನಾನು ಅವ್ರ ಕಡೆಯಿಂದ ನಾನೊಂದು ಫಂಡ್ಸ್ ತಗೊಂಡೆ ಅಂತಂದ್ರೆ ಮಿನಿಮಮ್ ಒಂದು 15-18 ಲಕ್ಷ ರೂಪಾಯಿ ನನ್ನ ಖರ್ಚು ವೆಚ್ಚ ತೆಗೆದು ನನ್ನ ಲಾಭದಾಯಕ ಒಂದು ಅಮೌಂಟ್ ಇರ್ತದೆ. ಹಂಗಾಗಿ ಯಾವುದೇ ತರದ್ದು ಈಗ ಇದರಲ್ಲಿ ಲಾಸ್ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಈಗ ನಾವು ಈ ತರಕಾರಿ ಬೆಳೆಯೋದಕ್ಕೂ, ಹೀರೆಕಾಯಿ, ಕುಂಬಳಕಾಯಿ ಇವನ್ನೆಲ್ಲ ನಾವು ತರಕಾರಿ ಬೆಳೆದು ಮಾರಾಟ ಮಾಡೋದಕ್ಕೂ, ಈ ಬೀಜೋತ್ಪಾದನೆ ಮಾಡೋದಕ್ಕೂ ಏನಾದರೂ ನಿರ್ವಹಣೆ ಅಥವಾ ಬೇಸಾಯ ಕ್ರಮದಲ್ಲಿ ಏನಾದರೂ ವ್ಯತ್ಯಾಸ ಇರುತ್ತಾ? ಹಾ, ಇದೆ ವ್ಯತ್ಯಾಸ. ಇದೆ ವ್ಯತ್ಯಾಸ ಇದೆ ಅಂತಂದ್ರೆ ಈಗ ನಾವೇನ್ ಮಾಡ್ತೀವಿ, ಈ ಒಂದು ತರಕಾರಿ ಬೆಳೆನೆ ಮಾಡ್ತೀವಿ ಅಂದ್ಕೊಡ್ರಿ, ಈಗ ಸುಮ್ಮನೆ ಏನು ಅದಕ್ಕೇನು ಏನು ಇಲ್ದಲೆ, ಮೀನ್ಸ್ ಅದಕ್ಕೆ ಒಂದು ಕೊಟ್ಟಿಗೆ ಗೊಬ್ಬರ ಹಾಕ್ದಲೆ, ಆಮೇಲೆ ಅದಕ್ಕೆ ತಕ್ಕಂತೆ ಏನ್ ಬೇಕೋ ಅದನ್ನ ಮಾಡದಲ್ಲೇ ಮಾಡಿದಾಗ ಇಳುವರಿ ಕುಂಠಿತಾಗುತ್ತೆ, ಆಮೇಲೆ ಗುಣಮಟ್ಟದ ತರಕಾರಿನೂ ಬೆಳಿಲಿಕ್ಕಾಗಲ್ಲ. ಹಂಗಾಗಿ ಕೆಲವು ಟೈಮಲ್ಲಿ ತರಕಾರಿನಲ್ಲಿ ಮಾಡ್ಬೋದು. ಹೆಂಗಿರ್ತದೆ, ನಾವೇ ಸ್ವಂತ ಬೆಳೆದು ಹಳ್ಳಿಗಳಿಗೆ ಸಂತೆಗಳಿಗೆ ಹೋಗಿ ಮಾರತಕ್ಕಂಥದ್ ಮಾಡಿದಾಗ ಅಲ್ಲಿ ನಿರೀಕ್ಷೆ ಮಾಡ್ತಕ್ಕಂಥ ನಾವು ಮಾಡ್ಬೋದು. ನಾವು ಬಲ್ಕ್ ಆಗಿ ನಾವೊಂದು ಒಂದ್ ದಿನದಲ್ಲಿ 5 ಎಕರೆ ಟೊಮೆಟೊ ಮಾಡಿದೀನಿ ಅಂತಂದ್ರೆ ಒಂದು 800 ಬಾಕ್ಸ್ ಇದೆ ಅಂತ ನಾ 800 ಬಾಕ್ಸ್ ಸಂತೆನಲ್ಲಿ ಮಾರ್ಲಿಕ್ಕೆ ಆಗಲ್ಲ. ಈ ಮಧ್ಯಂತರ ಅವ್ರಿಗೆ ಹೋಗ್ಲೇಬೇಕು. ನಾವು ಕೋಲಾರ ಕಳಿಸಿದ್ವಿ, ಈಗ ಮಾರ್ಕೆಟಿಗೆ ಕಳಿಸಿದ್ವಿ. ಒಂದು ಬಾಕ್ಸ್ 100 ರೂಪಾಯಿ ಖರ್ಚು ಬರ್ತದೆ ವಿತ್ ಅವ್ರ ದಲ್ಲಾಳಿ ಸೇರ್ಕೊಂಡು. ಅಲ್ಲಿ ರೇಟು ಮಾರ್ಕೆಟಿಂಗ್ ಹೇಳಲಿಕ್ಕೆ ಆಗಲ್ಲ ಹಿಂಗೆ ಅಂತ. ಹಂಗಾಗಿ ಈ ತರಕಾರಿ ಬೆಳೆಗೂ ಈ ಬೀಜೋತ್ಪಾದನೆಗೂ ಇರ್ತಕ್ಕಂತ ವ್ಯತ್ಯಾಸ ಈ ತರ ಇರ್ತದೆ. ನಮ್ಗೆ ಇದು ಬೀಜೋತ್ಪಾದನೆಯಲ್ಲಿ ಯಾವ್ದೇ ತರದ್ದು ನಮ್ಗೆ ಕುಂಠಿತ ಇರೋದಿಲ್ಲ. ಈಗ ಈ ಬೀಜೋತ್ಪಾದನೆ ಒಳ್ಳೆ ಇಳುವರಿ ತೆಗಿತಾ ಇದ್ರೆ ನೀವು ಬೇಸಾಯ ಕ್ರಮದಿಂದ ಹಿಡಿದು ನೀರಿನ ನಿರ್ವಹಣೆ, ಮೇಲ್ಗೊಬ್ಬರ ಕೊಡೋದಿರ್ಬೋದು, ಯಾವ ರೀತಿ ಮಾಡ್ಬೇಕಾಗತ್ತೆ ನಮ್ಮ ರೈತರು ಒಂದು ಒಳ್ಳೆ ಇಳುವರಿ ಪಡೆದು? ಒಳ್ಳೆ ಇಳುವರಿ ಪಡಿಬೇಕು ಅಂತಂದ್ರೆ ನಾವು ಮುಂಚೆ ಈಗ ಬೇಸಾಯ ಕ್ರಮ ಫಸ್ಟ್ ಟೈಮ್ ಅಲ್ಲಿ ಈಗ ಕಲ್ಟಿವೇಟರ್ ಮಾಡ್ತೀವಿ. ಅದೊಂದು 8 ದಿನ ಮತ್ತೆ ಒಣ ಬೇಸಾಯ ಬಿಟ್ಟು ಮತ್ತೊಂದ್ ಸರಿ ಕಲ್ಟಿವೇಷನ್ ಮಾಡ್ತೀವಿ. ಮತ್ತೆ ಅದನ್ನ ಮಣ್ಣನ್ನ ನುಸಿ ಟೈಪ್ ಮಾಡ್ತಕ್ಕಂಥದ್ದು, ಯಾವ್ದೇ ತರದ್ದು ಎಂಡೆ ಕಟ್ಟಿಗೆ ಕಲ್ಲು ಇಲ್ದಲೆ ಒಂದು ವ್ಯವಸ್ಥಿತವಾಗಿ ಮಾಡ್ಬೇಕು. ಆಮೇಲೆ 4 ಅಡಿಯಿಂದ 4 ಅಡಿ ಗ್ಯಾಪ್ ಅಲ್ಲಿ ನಾವೊಂದು ಬೋದು ಬೆಡ್ ಹಾಕ್ಬೇಕು, ಬಾಂಡ್ ಫಾರ್ಮ್ ಅಲ್ಲಿ ಬೆಡ್ ಹಾಕಿ ಆ ಬೆಡ್ ಒಳಗೆ ನಾವೇನು ಈಗ ಮಿಕ್ಸಿಂಗ್ ಗೊಬ್ಬರ ಫಸ್ಟ್ ಕೊಟ್ಟಿಗೆ ಗೊಬ್ಬರ ಹಾಕಿ ಇದೆಲ್ಲ ಬೆಡ್ ಹಾಕಿದ್ಮೇಲೆ ಒಂದು ಏನು ಗೌರ್ಮೆಂಟ್ ಗೊಬ್ಬರ ಮೀನ್ಸ್ DAP ಇಲ್ಲ 1919 ಬೇವಿನ ಹಿಂಡಿ ಮಿನರಲ್ಸ್ ಎಲ್ಲ ಮಿಕ್ಸರ್ ಬರುತ್ತೆ, ಅದನ್ನೆಲ್ಲ ಮಿಕ್ಸ್ ಮಾಡಿ ಬೆಡ್ಡಿಗೆ ಹಾಕಿ ಅದಾದ್ಮೇಲೆ ಒಂದು 4-5 ದಿನ ಬಿಟ್ಟು ಅದಕ್ಕೆ ನೀರುಣಿಸೋದನ್ನ ಮಾಡ್ಬೇಕು. ಆಮೇಲೆ ನಾವೇನು ಈಗ ಪ್ರತಿಯೊಂದು ಬೆಳೆಗೂ ಈಗ ಒಂದು ಬಂದ್ಬಿಡಿ ಏನು ಮಲ್ಚಿಂಗ್ ಪೇಪರ್ ಅಂತ, ಏನಕ್ಕೆ ಅಂತಂದ್ರೆ ಈಗ ಮುಂಚೆ ಎಲ್ಲ ಲೇಬರ್ ಬರ್ತಿದ್ರು ಮಾಡ್ತಿದ್ರು, ಈಗೆಲ್ಲ ಕಳೆ ನಿರ್ವಹಣೆ ಮಾಡ್ಲಿಕ್ಕೂ ಸಹ ಲೇಬರ್ ಸಿಗದೆ ಇರತಕ್ಕಂಥ ಪರಿಸ್ಥಿತಿ ಇದೆ. ಆ ಉದ್ದೇಶಕ್ಕೆ ಇದೊಂದು ಮಲ್ಚಿಂಗ್ ಪೇಪರ್ ಅಂತ ಬಂದಿದೆ. ಅದು ಒಂದು ರೈತರಿಗೆ ಅನುಕೂಲ, ಪ್ಲಸ್ ಅನುಕೂಲ ಇದೆ, ಅನಾನುಕೂಲ ಇದೆ. ಅದರಿಂದ ಯಾವ ತರ ಅನಾನುಕೂಲ? ಅನಾನುಕೂಲ ಅಂತಂದ್ರೆ ಈಗ ನಾವು ಅದರಲ್ಲಿ ಒಂದು ಕ್ವಾಲಿಟಿ ಇರತಕ್ಕಂಥ ಒಂದು ಪೇಪರ್ ಇರ್ತದೆ, ಆ ಕ್ವಾಲಿಟಿ ಪೇಪರ್ ತಂದು ಹಾಕಿದ್ರೆ ಯಾವ್ದೇ ತರದ್ದು ತೊಂದರೆ ಆಗಲ್ಲ. ನಾವೇನ್ ಮಾಡ್ತೀವಿ ಈಗ ವ್ಯಾಪಾರಸ್ಥರು ಮಾಡಿದ್ವಿ, ಒಟ್ಟು ಮಲ್ಚಿಂಗ್ ಪೇಪರ್ ತಂದು ಹಾಕ್ಬಿಡ್ತೀವಿ, ಗುಣಮಟ್ಟ ಇರೋದಿಲ್ಲ, ಅದು ಒಂದು ಇದಿರೋದಿಲ್ಲ, ಅದನ್ನ ತಂದು ಹಾಕ್ಬಿಡ್ತೀವಿ. ಅದೇನ್ ಮಾಡ್ತೀವಿ ನೆಕ್ಸ್ಟ್ ಆ ಬೆಳೆ ಆದ್ಮೇಲೆ ಅದನ್ನೆಲ್ಲ ಕಡಿ ತೆಗಿಬೇಕಾದ್ರೆ ಟೋಟಲಿ ಜಮೀನ್ ತುಂಬಾ ಆ ಪೇಪರ್ ಎಲ್ಲ ಪೀಸ್ ಆಗುತ್ತೆ, ಅದು ಮಣ್ಣಿನಲ್ಲಿ ಮಿಕ್ಸ್ ಆಗಿ ನಮ್ಗೆ ಮಣ್ಣಿನ ಫಲವತ್ತತೆ ಕುಂಠಿತ ಆಗೋಗುತ್ತೆ. ಇದು ಆಲ್ಮೋಸ್ಟ್ ಎಲ್ಲಾ ತರದಲ್ಲೂ ನಮಗೊಂದು ಬೇರೆ ತರದಲ್ಲಿ ಈಗ ಒಂದು ಕಲ್ಲಂಗಡಿ ಬೆಳೆದ್ರು, ಕರ್ಬೂಜ ಬೆಳೆದ್ರು, ಪ್ರತಿಯೊಂದಕ್ಕೂ ಈಗ ಮಲ್ಚಿಂಗ್ ಪೇಪರ್ ಹಾಕ್ಲೇಬೇಕು. ಮಲ್ಚಿಂಗ್ ಪೇಪರ್ ಹಾಕೋದ್ರಿಂದ ಏನಿದೆ ಕೀಟಬಾಧೆ ರೋಗ ಬಾಧೆ ಒಂದು 50% ಕಡಿಮೆ ಆಗ್ತದೆ, ಅವಾಯ್ಡ್ ಆಗುತ್ತೆ. ಅದ್ ನಾ ಒಪ್ಕೊಂತೀನಿ, ಅದು ನನ್ನ ಅನುಭವನೂ ಹೌದು. ನೀರು ನಿರ್ವಹಣೆ ಅಂದ್ರೆ ಡ್ರಿಪ್ ಮುಖಾಂತರ ಕೊಡ್ತಾರೆ? ಡ್ರಿಪ್ ಮುಖಾಂತರ ನಮ್ದೇನು 18 ಎಕರೆ ಜಮೀನು ಇದೆಯೋ 18 ಎಕರೆಗೂ ಸಹ ಬರೀ ಡ್ರಿಪ್ ಮುಖಾಂತರನೇ. ಈಗ ಈ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಯಾರು ನೀರು ಹಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಕರೆಂಟಿನ ಅಭಾವದಿಂದ, ಈಗ ಬಿಸಿಲು ವಾತಾವರಣದಿಂದ, ಈಗ ಒಂದು 1/2 ಗಂಟೆ ಕರೆಂಟ್ ಬರ್ತದೆ, ನೀರು ಹಾಯಿಸ್ಬೇಕು, ಮತ್ತೆ ಕರೆಂಟ್ ಹೋಗ್ತದೆ, ಅದನ್ನೆಲ್ಲ ನಮ್ಗೆಲ್ಲ ಈಗ ಮಾಡ್ರನ್ ರೈತರಿಗೆಲ್ಲ ತಾಳ್ಮೆ ಇಲ್ಲ. ಏನ್ ಆಟೋ ಸ್ಟಾರ್ಟರ್ ಹಾಕಿ ಬಂದಿರ್ತೀವಿ, ಆಟೋ ಸ್ಟಾರ್ಟರ್ ಇಲ್ಲ ಮತ್ತೆ ಡ್ರಿಪ್ ಇಲ್ಲ ಅಂತಂದ್ರೆ ಈಗ ಅದು ನೀರು ಉಣಿಸ್ಲಿಕ್ಕೆ ಸಮಸ್ಯೆ ಆಗ್ತದೆ. ಎಷ್ಟು ಬೋರ್ ಇದಾವೆ, ನೀರೆಲ್ಲ ಸಾಕಾಗುತ್ತೆ? ನಮ್ದು ಈಗ 4 ಬೋರ್ ಇದೆ, ನೀರು ಒಳ್ಳೆ ನೀರಿದೆ, ಏನ್ ತೊಂದ್ರೆ ಇಲ್ಲ. ಈಗ ಒಳ್ಳೆ ಗುಣಮಟ್ಟದ ಬೀಜ ಬೆಳೀತಾ ಇದ್ರ, ಬೆಳೆದು ಕೊಡ್ತಾ ಇದ್ರ, ಇದಕ್ಕೆಲ್ಲ ಮೇಲ್ ಗೊಬ್ಬರ ಕೊಡ್ಬೇಕಾಗತ್ತೆ? ಎಷ್ಟು ದಿವಸದಲ್ಲಿ ಕೊಡ್ತೀರಾ, ಏನೇನ್ ಗೊಬ್ಬರ ಕೊಡ್ತೀರಾ? ಈಗ ಗೊಬ್ಬರದ ವಿಚಾರ ಬಂದಾಗ ನಾವು ಬೆಡ್ ಎಲ್ಲ ಹಾಕಿರ್ತೀವಿ ಸ್ಟಾರ್ಟಿಂಗು, ಆಮೇಲೆ ಬೀಜ ಹಾಕಿ ಬೀಜ ಊರಿದ್ಮೇಲೆ ಒಂದು 8-10 ದಿನದಲ್ಲಿ ಒಂದು ಗೊಬ್ಬರ ಮೀನ್ಸ್ ಈಗ ಒಂದು ಚಳಿಗಾಲದಲ್ಲಿ ಒಂದು ಸಸಿ ಜಲ್ದಿ ಮೇಲೆ ಬರೋದಿಲ್ಲ, ಅದಕ್ಕೆ ಏನ್ ಮಾಡ್ತೀವಿ ಒಂದು ಯೂರಿಯಾ ಅಂತ ಈಗ ಬಂದಿದೆಯಲ್ಲ, ಯೂರಿಯಾನಲ್ಲಿ ಏನ್ ಮಾಡ್ತೀವಿ ಒಂದು ಗಿಡಕ್ಕೆ ಒಂದು ಹೀರೆಕಾಯಿ ಗಿಡ ಅಂತಂದ್ರೆ ಒಂದು 10-12 ಕಾಳು ಕೌಂಟ್ ಮಾಡಿ ಹಾಕ್ತಕ್ಕಂಥದ್ದು ಹೌದು. ಅದಕ್ಕೆ ಯೂರಿಯಾ ಜಾಸ್ತಿ ಕೊಟ್ಟಾಗ ಸುಟ್ಟೋಗ ಪರಿಸ್ಥಿತಿ ಇರ್ತದೆ. ಹಂಗಾಗಿ 10-12 ದಿನದಲ್ಲಿ ಅದು ಕೊಡಬೇಕು. ಆಮೇಲೆ 25 ದಿನದ ನಂತರ ಪ್ರತಿದಿನ 4 ದಿನಕ್ಕೊಮ್ಮೆ ವಾಟರ್ ಸಾಲಬಲ್ ಮೀನ್ಸ್ 99 ಅಂತ ಬರ್ತದೆ, ವಾಟರ್ ಸಾಲಬಲ್ ಕೊಡ್ತಕ್ಕಂಥದ್ದು. ಆಮೇಲೆ ಇನ್ನೊಂದು 1261 ಅಂತ ಇದೆ, ಅದನ್ನು ವಾಟರ್ ಸಾಲಬಲ್. ಅದನ್ನು ಈ ಪ್ರತಿಯೊಂದು ಇದರಲ್ಲಿ ಮೇಲ್ಗೊಬ್ಬರ ಅಂತಕ್ಕಂಥದ್ದು ಯಾವುದೂ ಇಲ್ಲ, ಎಲ್ಲ ನೀರಲ್ಲೇ ಹೋಗ್ತಕ್ಕಂಥದ್ದೇ ಮಾಡ್ತಕ್ಕಂಥದ್ದು. ಆಮೇಲೆ ಒಂದು 15-20 ದಿನದಲ್ಲಿ ಒಂದು ಸ್ಪ್ರೇ ಮಾಡ್ತಾಗ ಯಾವ್ದೊಂದು ಕೀಟಬಾಧೆ ಇದೆಯಾ ಅದನ್ನು ಒಂದು ಅಬ್ಸರ್ವ್ ಮಾಡಬೇಕು. ಅದನ್ನು ಯಾವುದು ಸಜೆಷನ್ ಅವರು ಸೈಂಟಿಸ್ಟ್ ಸಜೆಷನ್ ತೊಗೊಂಡು ನಾವು ಒಂದು ಸ್ಪ್ರೇ ಮಾಡ್ತಕ್ಕಂಥದ್ದಿದೆ. ಆಮೇಲೆ 15-20 ದಿನ ಆದಮೇಲೆ ಅದಕ್ಕೊಂದು ಗೂಟ ಹಾಕಬೇಕು. ಗೂಟ ಹಾಕಿ ಒಂದು ವೈರ್ ಎಳೆದು ದಾರ ಹಾಕಿ ಒಂದು ಬುಡದಿಂದ ಮೇಲಕ್ಕನ್ನ ಒಂದು ದಾರ ಹಾಕಬೇಕು. ದಾರ ಹಾಕಿ ಬಳ್ಳಿ ಹಬ್ಸ್ಬೇಕು, ಅದಕ್ಕೆ ಬಳ್ಳಿ ಹಬ್ಬಿಸಿ ಅದಾದ್ಮೇಲೆ ಒಂದು ಮತ್ತೊಂದು ಇನ್ಫೆಕ್ಷನ್ ಆಗದಂಗೆ ಒಂದು ಸ್ಪ್ರೇ ಮಾಡ್ತಕ್ಕಂಥದ್ದಿದೆ. ಆಮೇಲೆ ಅದಕ್ಕೊಂದು ವೆಜಿಟೇಬಲ್ ಸ್ಪೆಷಲ್ ಅಂತ ಬಂದಿದೆ, ಮೀನ್ಸು ತರಕಾರಿ ಗಿಡಗಳಿಗೆ, ಪ್ರತಿಯೊಂದು ತರಕಾರಿ ಗಿಡಗಳಿಗೆ ವೆಜಿಟೇಬಲ್ ಸ್ಪೆಷಲ್ ಅಂತ ಇದೆ. ಅದನ್ನು ಸ್ಪ್ರೇ ಮಾಡಿದ್ರೆ ಯಾವುದೇ ಥರದ್ದು ಇನ್ಫೆಕ್ಷನ್ ಇಲ್ದಂಗೆ ಬಳ್ಳಿ ಚೆನ್ನಾಗಿ ಹರ್ಕೊಂಡು ಬರ್ತದೆ. ಅದು 35-40 ದಿನದಲ್ಲಿ ಒಂದು ಕಾಯಿ ಬರ ಸೂಚನೆ ಬರ್ತದೆ. ಅವಾಗ ಏನಾದ್ರು ಬಳ್ಳಿ ಏನಾದ್ರು ಸೈಡಲ್ಲಿ ಆ ಕಡೆ ಈ ಕಡೆ ಬಂದಿರತಕ್ಕಂಥದ್ದು ಅದ ಮೇಲೆ ಕಪ್ಸ್ತಕ್ಕಂಥದ್ದು. ಈಗ ಕೆಳಗೆ ಬಿಟ್ವಿ ಅಂತಂದ್ರೆ ಕಾಯಿ ಡೊಂಕಾಗೋದು, ಬೀಜೋತ್ಪಾದನೆಯಲ್ಲಿ ಕುಂಠಿತ ಆಗ್ತಕ್ಕಂಥದ್ದು ಇದೆಲ್ಲ ಇರ್ತದೆ. ಅದನ್ನು ಬಳ್ಳಿ ನೆಲದಲ್ಲಿರದಂಗೆ, ಆಮೇಲೆ ಕಳೆ ನಿರ್ವಹಣೆ ಮಧ್ಯದಲ್ಲಿ ಮಲ್ಚಿಂಗ್ ಪೇಪರ್ ಹಾಕಿದ್ರು ಅದರಲ್ಲಿ ಕಳೆ ಇರೋದಿಲ್ಲ, ಮಧ್ಯಭಾಗದಲ್ಲಿ ಕಳೆ ಇರ್ತದೆ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ನಾವು ಕಳೆ ಜಾಸ್ತಿ ಬಿಟ್ಕೊಂಡೋಗಿದ್ರೆ ರೋಗ ಬಾಧೆ ಜಾಸ್ತಿ ಆಗ್ತದೆ. ನಾವು ಜಾಸ್ತಿ ಮಾಡ್ಕೊಂಡಂಗೆಲ್ಲ ಜಾಸ್ತಿ ಆದಾಗ ಅದು ನಾವು ರೋಗ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಕಳೆನೇ ಜಾಸ್ತಿ ಇದೆ ಅಂತಂದ್ಮೇಲೆ ರೋಗ ಜಾಸ್ತಿ ಆಯ್ತು ಅಂತ ನಾವು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತರ್ಬೇಸಾಯ ಮಾಡ್ಲಿಕ್ಕೆ ಬರಲ್ವಾ ಅದರಲ್ಲಿ? ಅಂತರ್ಬೇಸಾಯ ಮಾಡ್ಬೋದು, ಕೈಯೆಲ್ಲ ತೆಗಿಬೇಕು. ಮೀನ್ಸ್ ಅದರಲ್ಲಿ ಒಂದು ರೋಟೋವೇಟರ್ ಹೊಡ್ಲಿಕ್ಕೆ ಬರಲ್ಲ, 4-4 ಇದು ಅಂತಂದ್ರೆ ಒಂದು ಮಿನಿ ರೋಟರ್ ನಲ್ಲಿ ಮಾಡ್ಬೋದು ವೀಡ್ ಕಟರ್ ನಲ್ಲಿ, ಆದ್ರೆ ಅದನ್ನ ಎಲ್ಲ ಈಗ ಅದನ್ನ ಇಟ್ಕೊಂಡು ಅದನ್ನ ಮಾಡ್ತಕ್ಕಂಥವ್ರು ಆಗೋದಿಲ್ಲ. ಹಂಗಾಗಿ ನಾವೇನ್ ಮಾಡ್ತೀವಿ, ಲೇಬರ್ ಒಂದು 10 ಜನ ಒಂದ್ ದಿನಕ್ಕೆ 5 ಎಕರೆ ಇದೆ ಅಂತ 10 ಜನ ಬಿಟ್ರೆ ಒಂದೇ ದಿನದಲ್ಲಿ ತಕೊಂಡ್ ಬರ್ತಾರೆ. ಆ ಕೆಲಸ 15 ದಿನಕ್ಕೆ ಒಮ್ಮೆ ಮಾಡ್ತೀವಿ. ಹಂಗಾಗಿ ಯಾವ್ದೇ ತರದ್ದನ್ನು ರೋಗ ಬರದಂಗೆ ನೋಡ್ಕೊಂತಿದ್ದೀನಿ. ಬೀಜ ಎಲ್ಲ ಎಲ್ಲಿಂದ ತಗೊಂಡ್ಬರ್ತಾರೆ ಸರ್? ನಾವು ತರ್ತಕ್ಕಂಥದ್ದಿಲ್ಲ, ಅಲ್ಲ IHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಾರ್ಟಿಕಲ್ ರಿಸರ್ಚ್ ಅಲ್ಲಿಂದಾನೇ ಅವರೇ ಒಂದು ಗುಣಮಟ್ಟದ ಬೀಜ ಬ್ರೀಡ್ ಸೀಡ್ ಅಂತ ಮಾಡಿರ್ತಾರೆ ಸಪ್ರೇಟ್. ಯಾಕಂದ್ರೆ ಈ ಬ್ರೀಡ್ ಸೀಡ್ ಏನು ಕೊಡ್ತಾರೆ ಅಂತಂದ್ರೆ, ನಾನು ಬೀಜೋತ್ಪಾದನೆ ಮಾಡಿ ಅವ್ರಿಗೆ ಕಳಿಸಿದ್ಮೇಲೆ ಅವರು ಸಹ ನಮ್ಮಂತ ರೈತರಿಗೇನೆ ಅವ್ರು ಬೀಜ ಕೊಡ್ತಕ್ಕಂಥದ್ದು ಆ ತರ ಇರ್ತದೆ. ಹಂಗಾಗಿ ಅವ್ರು ಬ್ರೀಡ್ ಸೀಡ್ ಅವ್ರ ಕಡೆಯಿಂದಾನೆ ಕೊಡ್ತಾರೆ. ಈಗ 5 ಎಕರೆಗೆ 5 ಕೆಜಿ ಬೀಜ ಕಳಿಸ್ತಾರೆ. ನಾ 5 ಕೆಜಿ ಬೀಜನ 5 ಎಕರೆನಲ್ಲಿ ನಾನು ಪ್ಲಾಂಟಿಂಗ್ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಾಡಿರ್ತೇನೆ. ಇಳುವರಿ ಹೆಂಗ್ ಬರುತ್ತೆ ಸರ್? ಇಳುವರಿ ಬಂದ್ಬಿಟ್ಟು ಅವರ ನಿರೀಕ್ಷೆ ಬಂದ್ಬಿಟ್ಟು 1 ಕ್ವಿಂಟಲ್ 20 ಕೆಜಿ ಇಂದ 1.5 ಕ್ವಿಂಟಲ್ 1 ಎಕರೆಗೆ ನಿರೀಕ್ಷೆ ಇದೆ, ಅವ್ರ ನಿರೀಕ್ಷೆ. ನಾನು ಹೀರೆಕಾಯಿ ಬೆಳೆದಿದ್ದೀನಿ 2 ಎಕರೆಗೆ 5 ಕ್ವಿಂಟಲ್ 26 ಕೆಜಿ ಬೆಳೆದಿದ್ದೀನಿ. ನಮ್ದು ಅದೆಲ್ಲ ಕ್ಲೀನಿಂಗ್ ಗೀನಿಂಗ್ ಹೋಗಿ 4 ಕ್ವಿಂಟಲ್ 76 ಕೆಜಿ ಗುಣಮಟ್ಟದ ಬೀಜ ಬಂದಿದೆ. ನಾವು ಇಲ್ಲಿಂದ ಬೀಜ ಕಳಿಸಿದೀವಿ ಅಂತಂದ್ರೆ ನಾವು ಏನು 5 ಕ್ವಿಂಟಲ್ 26 ಕೆಜಿ ಕಳಿಸೋ 5 ಕ್ವಿಂಟಲ್ 26 ಕೆಜಿಗೆ ಅವರು ನಮಗೆ ಬಿಲ್ ಮಾಡಿ ದುಡ್ಡು ಕೊಡ್ತಕ್ಕಂಥದ್ದು ಇದಿಲ್ಲ. ಅವರು ಸಹ ಅಲ್ಲಿ ಗ್ರೀಡಿಂಗ್ ಮಾಡ್ತಾರೆ, ಗ್ರೀಡಿಂಗ್ ಮಾಡಿ ಗುಣಮಟ್ಟದ ಬೀಜ ಆರಿಸ್ತಾರೆ. ಈ ಬೀಜ ಜರ್ಮಿನೇಷನ್ ಆಗುತ್ತಾ ಹುಟ್ಟುವಳಿ ಆಗುತ್ತಾ ಅಂತ ಒಂದು ಅವರು ಪ್ರಯೋಗಾಲಯದಲ್ಲಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಾದ್ಮೇಲೆ ಈ ತರದ ಬೀಜ ಹಿಂಗಾದ್ರೆ ಮಾತ್ರ ಇದು ಗುಣಮಟ್ಟದ ಬೀಜ ಇದೆ ಅಂತ ಅವರು ಆಲ್ರೆಡಿ ನೋಡಿ ಗೊತ್ತಾಗುತ್ತೆ. ನಾನು 5 ಕ್ವಿಂಟಲ್ 26 ಕೆಜಿ ಕಳೆದು 4 ಕ್ವಿಂಟಲ್ 76 ಕೆಜಿ 50 ಕೆಜಿ ವೇಸ್ಟ್ ಆಯ್ತದ ಹೋಯ್ತದ್ದು, ಅದು ನಮ್ಗೆ ಯಾವ್ದೇ ತರದ್ದು ಬಿಲ್ ಇರೋದಿಲ್ಲ. ಇದಕ್ಕೆ ಮತ್ತೆ 4 ಕ್ವಿಂಟಲ್ 76 ಕೆಜಿ ಮಾತ್ರ ಬಿಲ್ ಮಾಡ್ತಾರೆ. ಅವರ ನಿರೀಕ್ಷೆ 2 ಎಕರೆಗೆ 3 ಕ್ವಿಂಟಲ್ ಬರಬಹುದು ಅಂತ ಇದು. ನಾನು ಇನ್ನು 1.5 ಕ್ವಿಂಟಲ್ ಗುಣಮಟ್ಟದ ಬೀಜ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ದಂಟಿನ ಸೊಪ್ಪಿನ ಬೀಜ 2 ಎಕರೆಗೆ 12 ಕ್ವಿಂಟಲ್ ನಿರೀಕ್ಷೆ ಇದೆ, ನಾನು 19 ಕ್ವಿಂಟಲ್ 36 ಕೆಜಿ ಬೆಳ್ಕೊಟ್ಟಿದ್ದೀನಿ. ಆಮೇಲೆ ಕ್ವಾಲಿಟಿ, ನಾನು 23 ಕ್ವಿಂಟಲ್ ಕಳಿಸಿದ್ದೆ, ಅದರಲ್ಲಿ 3/4 ಕ್ವಿಂಟಲ್ ವೇಸ್ಟ್ ಹೋಯ್ತು. ಅದು ಹೋಗಿನೂ ಸಹ 19 ಕ್ವಿಂಟಲ್ 36 ಕೆಜಿ ಗುಣಮಟ್ಟದ ಬೀಜ ಬಂದಿದೆ. ಯಾಕೆ ಬಂತು ಅಂತ ವ್ಯವಸ್ಥಿತವಾಗಿ ಮಾಡಿದ್ದೀನಿ. ಅದು ಕಾಲಕಾಲಕ್ಕೆ ಅದಕ್ಕೆ ಏನ್ ಕೊಡ್ಬೇಕು ಏನ್ ಮಾಡ್ಬೇಕು ಅಂತ ವ್ಯವಸ್ಥಿತವಾಗಿ ಪ್ರತಿದಿನ ಅದನ್ನ ನೋಡಿ ಮಾಡಿರೋದ್ರಿಂದ ಆ ಗುಣಮಟ್ಟದ ಬೀಜ ಅಷ್ಟು ಬೆಳೆದಿದ್ದೀನಿ. ರೇಟ್ ಹೆಂಗ ಕೊಡ್ತಾರೆ ಸರ್ ನಿಮಗೆ? ಅದೇ ಹೇಳಿದಲ್ಲ, ಒಡಂಬಡಿಕೆ ಮುಂಚೆನೆ ಅಗ್ರಿಮೆಂಟ್ ಆಗಿರುತ್ತೆ. ಹೀರೆಕಾಯಿ ಬೀಜ 1,20,000 ರೂಪಾಯಿ 1 ಕ್ವಿಂಟಲ್, ಅಂದ್ರೆ 1 ಕೆಜಿಗೆ ಬಂದ್ಬಿಟ್ಟು 1,200 ರೂಪಾಯಿ. ದಂಟಿನ ಸೊಪ್ಪಿನ ಬೀಜ 300-400 ರೂಪಾಯಿ. ಅದು ವೇರಿಯೇಷನ್ ಆಗ್ತಾರೆ ರೇಟ್. ಮೀನ್ಸ್ ಅಗ್ರಿಮೆಂಟ್ ಮುಂಚೆ ಏನಾಗಿರುತ್ತೆ, 300-400 ಆ ರೇಟಿನ ಮೇಲೆ ಇರ್ತದೆ. ಈಗ ನಾನು ಹೀರೆಕಾಯಿ ಬೀಜ 4 ಕ್ವಿಂಟಲ್ 76 ಕೆಜಿಗೆ ಟೋಟಲ್ ಏನು 1,200 ರೂಪಾಯಿ ಹಂಗೆ ನಮ್ಗೆ ಕ್ಯಾಲ್ಕುಲೇಟ್ ಮಾಡಿ ನಮ್ಗೆ ಬಿಲ್ ಮಾಡಿ ನಮ್ಗೆ ಬ್ಯಾಂಕಿನ ಮುಖಾಂತರ ಅಮೌಂಟ್ ಸಂದಾಯ ಮಾಡ್ತಾರೆ. ನಾನೊಂದು ಸಂಸ್ಥೆ ಕಟ್ಟಿದ್ದೀನಿ, 17 ವರ್ಷ ಆಯ್ತು. ನಾನು ITI ಕಾಲೇಜು ಪರಶುರಾಮಪುರದಲ್ಲಿ ಒಂದು ಸಂಸ್ಥೆ ಕಟ್ಟಿದೆ. ಆ ಸಂಸ್ಥೆಗೋಸ್ಕರ 100,000 ನಾನು ಸಾಲ ಮಾಡ್ಕೊಂಡಿದ್ದೆ. ಆ ಸಾಲ ನಾನು ತೀರಿಸ್ತೇನೋ ಇಲ್ಲೋ ನನ್ನ ಜೀವನ ಪರ್ಯಂತ ಅಂತ ನನ್ನ ಇದಿತ್ತು, ಮಾಡೋದೇ ಇಲ್ಲ, ನನ್ನಿಂದ ಆಗೋದಿಲ್ಲ ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದ್ರಿಂದ ನಾನು IHR ಬಂದಿದ್ದೀನಿ. ನಮ್ಮ ನಾಗೇಗೌಡ ಸರ್ ನನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಟಿದ್ದಾರೆ ಅಂತಂದ್ಮೇಲೆ ಅವರಿಗೆ ನಾನು ಬೆಲೆ ಉಳಿಸ್ಬೇಕು, ಪ್ಲಸ್ ಆ ಸಂಸ್ಥೆಯ ಅನ್ನ ಊಟ ಮಾಡ್ತಿದ್ದೀನಿ ಅಂತಂದ್ಮೇಲೆ ಅದಕ್ಕೆ ತಕ್ಕಂತೆ ನಾನು ನಡ್ಕೋಬೇಕು. ಹಂಗಾಗಿ ನಾನು ಅಲ್ಲಿಗೆ ಬಂದಾದ್ಮೇಲೆ ಈಗ ನನ್ನ 90% ನನ್ನ ಸಾಲ ತೀರಿಸ್ಕೊಂಡಿದ್ದೀನಿ ನಾನು. ಇನ್ನೊಂದು 10% ಅಂದ್ರೆ 4 ವರ್ಷಕ್ಕೆ 90% ತೀರಿಸ್ಕೊಂಡಿದ್ದೆ, ಈ ವರ್ಷ ನಾನು ಬಗೆಹರಿಸ್ಕೊಳ್ತೀನಿ ಆ ತರ ಹಂಗಿದೆ. ಹಂಗಾಗಿ ಒಂದು ಬೀಜನೂ ಸಹ ನನಗೆ ಕಮರ್ಷಿಯಲ್ ಬೇಕು ಅಂತ ನಾನು ಒಂದು ಬೀಜನ ಸಹ ಉಳಿಸ್ಕೊಂಡಿದ್ದೆ ನಾನು, ಆ ತರ ಕೊಡ್ತಾ ಇದ್ದೀನಿ. ಈ ಬೀಜೋತ್ಪಾದನೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? 4 ವರ್ಷ 2020 ನಾನು. ಯಾವ ಬೆಳೆಯಲ್ಲೂ ಲಾಸ್ ಆಗಿಲ್ಲ ನಿಮಗೆ? ಯಾವುದು ಲಾಸ್ ಆಗಿಲ್ಲ, ಲಾಸ್ ಆಗಿಲ್ಲ, ಯಾವುದು ಲಾಸ್ ಆಗಿಲ್ಲ. ನನಗೆ ಒಂದು ಎಕರೆಗೆ ಈಗ ದಂಟಿನ ಸೊಪ್ಪಿನ ಬೀಜ ಒಂದು 75,000-80,000 ಖರ್ಚು ಮಾಡ್ತೀನಿ. ನಾನು 5 ಕ್ವಿಂಟಲ್ ಇಳುವರಿ ತೆಗೆದ್ರೆ 5×4 = 20, 2 ಲಕ್ಷ ದುಡ್ಡು ಬರ್ತದೆ. 80,000 ರೂಪಾಯಿ ನಾನು ಖರ್ಚು ಮಾಡ್ತೀನಿ, 1,20,000 ಉಳಿತದೆ. ನಮ್ಗೇನು ಅಂತಂದ್ರೆ ಲೇಟ್ ಆಗುತ್ತೆ ಅಮೌಂಟ್ ಬರ್ತಕ್ಕಂಥದ್ದು, ಯಾಕಂದ್ರೆ ಅವ್ರದೇ ಆದ ಪ್ರೊಸೀಜರ್ ಇರ್ತದೆ ಅವ್ರ ಸಂಸ್ಥೆನಲ್ಲಿ. ನಾನು ಬೀಜ ಕಳಿಸಿದೀನಿ, ಅಲ್ಲಿ ಕ್ಲೀನಿಂಗ್ ಆಗಿದೆ, ಅವ್ರಿಗೆ ನಾಳೆ ದುಡ್ಡು ಕೊಡ್ಬೇಕು ಅಂತ ಒಂದು ನಿಯಮ ಇಲ್ಲ. ಅವ್ರು ಏನ್ ಮಾಡ್ತಾರೆ, ದಂಟಿನ ಸೊಪ್ಪಿನ ಬೀಜ ಆಗಲಿ ಹೀರೆಕಾಯಿ ಬೀಜ ಆಗಲಿ, ಒಂದು 100 ಬೀಜ ಅವರು ಅಲ್ಲಿ ನಾವೇನು ಜಮೀನಲ್ಲಿ ಬೀಜ ನಾಟಿ ಮಾಡ್ತೀವೋ ಅದೇ ಥರನೇ ಅವರು IHR ಅಲ್ಲಿ ಮಾಡ್ತಾರೆ. ಅವರು ನಾಟಿ ಮಾಡಿದಾಗ ಅದು ಜರ್ಮಿನೇಷನ್ ಅವ್ರದ್ದು ಇಷ್ಟು ಕಂಡೀಷನ್ ಅಂತ ಇರ್ತದೆ, 100 ಬೀಜದಲ್ಲಿ ಇಷ್ಟು ಬೀಜ ಬರಬೇಕಂತ ಒಂದು ಕಂಡೀಷನ್ ಇರ್ತದೆ. ಅಷ್ಟು ಬೀಜ ಮೊಳಕೆ ಬರಬೇಕು, 15 ದಿನ ಆಯಿತು, ಒಂದು 1/2 ಅಡಿ ಆಯಿತು, 1 ಅಡಿ ಆಯಿತು ಅಂತ ಅವಾಗ ಚೆಕ್ ಮಾಡ್ತಾರೆ. ಅವ್ರದೇ IHR ಬೀಜ, ಅವ್ರದೇ ಗುಣಮಟ್ಟದ ಬೀಜ ಇದೆ ಅಂದಾಗ ನಮ್ಗೆ ಬಿಲ್ ಮಾಡ್ತಾರೆ. ಇದು ಹೀರೆಕಾಯಿ ಹಂಗಲ್ಲ, 2-2.5 ತಿಂಗಳು ಅದೊಂದು ಪ್ರೊಸೆಸಿಂಗ್ ಇರ್ತದೆ. ಬೀಜ ಮೊಳಕೆ ಆಯಿತು, 15 ದಿನದಲ್ಲಿ ಬಳ್ಳಿ ಆಯಿತು, 20 ದಿನದಲ್ಲಿ ಬಳ್ಳಿ ಆಯಿತು. ಅದಕ್ಕೆ ನಾವು ಯಾವ ಟೈಪ್ ಮಾಡ್ತೀವಿ, ಅವರು ಗೂಟ ಕಟ್ತಾರೆ, ದಾರ ಕಟ್ತಾರೆ, ಆಮೇಲೆ ಹೂ ಆಗ್ಬೇಕು, ಕಾಯಿ ಆಗ್ಬೇಕು, ಆಮೇಲೆ ಕಾಯಿ ಅವ್ರದೇ ಆಗಿರ್ತಕ್ಕಂಥದ್ದು ಒಂದು ಪ್ರೂಫ್ ಆಗ್ಬೇಕು, ಅವಾಗ ನಮ್ಗೆ ಹಣ ಸಂದಾಯ ಮಾಡ್ತಾರೆ. ಏನಾದ್ರು ಸಮಸ್ಯೆ ಕಂಡು ಬಂದಾಗ ಮಾಹಿತಿ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ? ಪ್ರತಿಯೊಂದು ನಾವು ವಿತಿನ್ ನಾನು ಹೇಳ್ತೀನಲ್ಲ ಅಲ್ಲಿ IHR ಅಲ್ಲಿ ಹೆಂಗಿದೆ ಅಂತಂದ್ರೆ, ನಾನೊಂದು ಕೀಟಬಾಧೆ ಇದೆ ರೋಗ ಬಾಧೆ ಅಂತ ಒಂದು ಫೋಟೋ ಹೋಗಿ ಸಂಜೆ ಹೋಗಿ ಒಂದು ಫೋಟೋ ಹಾಕಿದ್ರೆ ವಿತಿನ್ 10 ನಿಮಿಷದಲ್ಲೇ ನನಗೆ ರಿಪ್ಲೈ ಬರ್ತದೆ ಈ ತರದ್ದು ಸ್ಪ್ರೇ ಮಾಡಿ ಅಂತ. ಇವನ್ ಅವರು ಆಫೀಸ್ ಟೈಮ್ ಬಿಟ್ಟರು ಸಹ ರಾತ್ರಿ 10 ಗಂಟೆಗೆ ನಾನು ಮೇಡಮ್ಗೆ ಸರ್ಗೆ ನಾನು ಒಂದು ಫೋಟೋ ಹಾಕಿದ್ರೆ ವಿತಿನ್ 10 ನಿಮಿಷದಲ್ಲಿ ನನಗೆ ಇದು ಮಾಡ್ತಾರೆ. ಹಂಗಾಗಿ ನಾನು ಇಷ್ಟು ಮಾಡಲಿಕ್ಕೆ ನಾನು ಅಚೀವ್ ಮಾಡಲಿಕ್ಕೆ ಆಯ್ತು ಅಂತ. ಸರ್, ಈ ತರ ಬೀಜೋತ್ಪಾದನೆ ಮಾಡಲಿಕ್ಕೆ ಹೆಚ್ಚು ರಾಸಾಯನಿಕ ಗೊಬ್ಬರ ರಾಸಾಯನಿಕ ಕ್ರಿಮಿನಾಶಕಗಳನ್ನ ಉಪಯೋಗಿಸಬೇಕಾಗತ್ತಾ? ಉಪಯೋಗಿಸಬೇಕಾಗತ್ತೆ, ಹೌದು. ಯಾಕೆ ಅಂತಂದ್ರೆ ಇದನ್ನ ಒಂದು ಸಾವಯವ ಕೃಷಿ ಪದ್ಧತಿ ಆಗಲಿ ಇದರಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ನನ್ನ ಅನಿಸಿಕೆ. ಯಾಕೆ ಅಂತಂದ್ರೆ ಇದು ಬೀಜೋತ್ಪಾದನೆ ಅಂತಂದ್ರೆ ಕ್ವಾಲಿಟಿ ಬೀಜ ಮಾಡಲಿಕ್ಕೆ ಜಮೀನಲ್ಲಿ ಮುಂಚೆ ಬರೀ ಭತ್ತ ಅಂತಂದ್ರೆ ದನವಿನ ಗೊಬ್ಬರ ಹಾಕರು ಒಂದು ಒಂಗೆ ಸರ್ಬ್ ಹಾಕಿ ಮಾಡ್ತಕ್ಕಂಥದ್ದು ಇತ್ತು ಪದ್ಧತಿ. ಈಗ ಆಲ್ರೆಡಿ ಒಂದು 25-30 ವರ್ಷ ಆಗ್ತಾ ಬಂತು ಅದೆಲ್ಲ ನಿಂತೋಗಿ. ಈಗ ನಾವೇನ್ ಮಾಡ್ತೀವಿ, ಅದಕ್ಕೆ ಏನು ದನವಿನ ಗೊಬ್ಬರ ಹಾಕಲ್ಲ, ಒಂಗೆ ಸರ್ಬು ಹಾಕೋದಿಲ್ಲ, ಡೈರೆಕ್ಟ್ ಆಗಿ ಏನಪ್ಪ ಬೇಸಾಯ ಮಾಡಿದ್ವ, ರಾಸಾಯನಿಕ ಗೊಬ್ಬರ ತಂದ್ವ ಹಾಕಿದ್ವ ಮಾಡಿದ್ವ ಈ ತರ ಇದೆ. ಹಂಗಾಗಿ ನಾವು ಸಹ ನಾನೇನು ಸಾವಯವ ಕೃಷಿ ಪದ್ಧತಿನಲ್ಲಿ ಮಾಡ್ತಿಲ್ಲ. ಸಾವಯವದಲ್ಲಿ ಹೆಚ್ಚು ಇಳುವರಿ ಇಳುವರಿ ಮಾಡಬಹುದು, ಮಾಡ್ತಾ ಇಲ್ಲ ಅಂತಲ್ಲ, ಇದರಿಂದ ನಿರೀಕ್ಷೆ ಮಾಡ್ಲಿಕ್ಕೆ ಮಾಡಷ್ಟು ಮಾಡ್ಲಿಕ್ಕೆ ಆಗಲ್ಲ ಅಂತ. ಹೌದು, ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರಗಳು ರಾಸಾಯನಿಕ ಕ್ರಿಮಿನಾಶಕಗಳನ್ನು ಹೆಚ್ಚು ಕಾಲ ನಾವು ಸಿಂಪಡಣೆ ಮಾಡಿಸಿ ನಮ್ಮ ಭೂಮಿ ಫಲವತ್ತತೆ ಹಾಳಾಗುತ್ತೆ ಅಂತ. ಹೌದು, ಸತ್ಯ ಹಾಳಾಗ್ತಕ್ಕಂಥದ್ದು ಹೌದು, ನಾನು ಒಪ್ಕೊಂತೀನಿ ಅದನ್ನ. ಯಾಕೆಂದ್ರೆ ನನ್ನ ಅನುಭವನೂ ಹೌದು, ಯಾಕೆಂದ್ರೆ ನಮ್ದೇ ಜಮೀನು ಒಂದು 4 ಎಕರೆ ಜಮೀನು ಒಂದ್ ಕಡೆ ಇರೋದ್ರಿಂದ ಸಪರೇಟ್ ಇರ್ತಕ್ಕಂಥದ್ದು ನಾನು ಅಲ್ಲಿ ನೋಡಿನೂ ಮಾಡಿದ್ದೀನಿ. ಉಳಿಕೆ ಜಮೀನಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕಿನೂ ಮಾಡಿದ್ದೀನಿ. ಇದಕ್ಕೂ ಅದಕ್ಕೂ ಇಳುವರಿ ನಾನು ನೋಡಿದಾಗ ಇದು ಕುಂಠಿತಾಗಿದೆ, ಅದು ಬರೀ ರಾಸಾಯನಿಕ ಗೊಬ್ಬರ ಮಾಡಿರ್ತಕ್ಕಂಥದ್ದು ಹೌದು. ಯಾಕೆಂತಂದ್ರೆ ನಾವು ರಾಸಾಯನಿಕ ಗೊಬ್ಬರ ಪ್ಲಸ್ ಈ ಸಿಂಪಡಣೆ ಮಾಡೋದ್ರಿಂದ ಭೂಮಿಗೂ ಮಾಡ್ತೀವಿ, ಮೇಲೆ ಇರ್ತಕ್ಕಂಥದಕ್ಕೂ ಮಾಡ್ತೀವಿ ಅಂದಾಗ ಈ ಒಳಗೆ ಇರ್ತಕ್ಕಂಥದ್ದು ನಮ್ಗೆ ಜೀವಸತ್ವ ಎಲ್ಲ ಸತ್ತೋಗಿರ್ತದೆ. ಹಂಗಾಗಿ ನಾವು ನಿರೀಕ್ಷೆ ಮಾಡಿದಷ್ಟು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಭೂಮಿ ಫಲವತ್ತತೆ ಕಾಪಾಡಬೇಕಂದ್ರೆ ಮತ್ತೆ ಇಷ್ಟೊಂದೆಲ್ಲ ಹಾನಿ ಆಗುತ್ತೆ ಅಂತ ಗೊತ್ತಿದ್ದಾಗ ಈ ಬೆಳೆ ಪರಿವರ್ತನೆ ಮಾಡೋದು ಅಥವಾ ಹಸಿರೆಲೆ ಗೊಬ್ಬರ ಮಲ್ಚ್ ಮಾಡೋದು ಈ ತರ ಏನಾದ್ರೂ ಭೂಮಿ ಒಂದು ಆರೋಗ್ಯನ ಕಾಪಾಡಲಿಕ್ಕೆ ಏನಾದ್ರೂ ಕ್ರಮಗಳು? ಹೌದು, ಇದೆ ಇದೆ. ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಒಂದು 3 ತಿಂಗಳು ಮುಂದೆ 3 ತಿಂಗಳಲ್ಲಿ ನಾವು ಯಾವ ಬೆಳೆ ಆಗ್ತೀವಿ ಅಂತ ನಾವು ಅನ್ಕೊಂಡಾಗ ಈ ಹಸಿರೆಲೆ ಗೊಬ್ಬರ ನಾವು ತಯಾರು ಮಾಡಿ, ಈಗ ಅಲ್ಸಂದಿ ಇದೆ ಸೆಂಟರ್ನಲ್ಲಿ, ಅಲ್ಸಂದಿ 4 ಕಡೆ ಸಾಲಿಗೆ ಅಲ್ಸಂದಿ ಮಾಡಿ, ಇಲ್ಲ ಜನವಿನ ಬೀಜ ಹಾಕಿ ಒಂದು 2-2.5 ತಿಂಗಳು ಬಿಟ್ರೆ ಅದು ಒಂದು ಲೆವೆಲ್ಗೆ ಬಂದಾಗ ಅದನ್ನ ಮಲ್ಚಿಂಗ್ ಮಾಡೋದು, ಮೀನ್ಸ್ ರೋಟೋವೇಟರ್ ನಲ್ಲಿ ಮಾಡಿ 15-20 ದಿನ ಬಿಟ್ಟಾಗ ಅದು ಗೊಬ್ಬರ ಆಗಿ ಕನ್ವರ್ಷನ್ ಆದಾಗ ನಮ್ಗೆ ಯಾವ್ದೇ ತರದನ್ನು ಇದಿಲ್ದಂಗೆ ನಾವು ನಿರೀಕ್ಷೆ ಮಾಡದಷ್ಟು ಫಸಲು ತೆಗಿಬಹುದು. ಮತ್ತೆ ಬೆಳೆನ ಪರಿವರ್ತನೆ ಮಾಡ್ತಾರೆ, ಈ ಸರಿ ಹೀರೆಕಾಯಿ ಹಾಕಿದ್ರೆ ನೆಕ್ಸ್ಟ್ ಇನ್ನೊಂದು. ಹೌದು, ನಾವು ಈಗ 1ನೇ ಸರಿ ಟೊಮೆಟೊ ಮಾಡಿದ್ವಿ, ಎಲ್ಲ ಕೊಟ್ಟಿಗೆ ಗೊಬ್ಬರ ಕೋಳಿ ಗೊಬ್ಬರ ಎಲ್ಲ ಹಾಕಿ ಮಾಡಿದ್ವಿ. ಆ ಟೊಮೆಟೊ ಆದ ನಂತರ ಈಗ ನಾವು ಹೀರೆಕಾಯಿ ಮಾಡಿದ್ವಿ, ಒಳ್ಳೆ ಚೆನ್ನಾಗೇನೆ ಬಂದಿದೆ. ಈಗ ಮುಂದಿನ ಏನೇನು ಬೆಳೆಗಳು ಬೆಳಿಬೇಕನ್ನೋ ನಿರೀಕ್ಷೆ ಇದೆ ಸರ್? ನಾನು ಬೇರೆ ತರದಲ್ಲೇ ನಾನು ಕಮರ್ಷಿಯಲ್ ಮಾಡಬೇಕು ಅಂತಕಂತ ನನ್ನ ಆಸೆ ಆಕಾಂಕ್ಷೆ ಯಾವುದಿಲ್ಲ. ನಾನು ಇದೇ IHR ಏನು ಒಡಂಬಡಿಕೆ ಮಾಡ್ಕೊಂತಿದ್ದೇನೆ ಅದೇ ತರದಲ್ಲಿ ಈಗ 10 ಎಕರೆ ಮಾಡಿದ್ರೆ ಮುಂದಿನ ವರ್ಷ 20 ಎಕರೆ ಮಾಡೋ ನಿರೀಕ್ಷೆ ನನಗೆ ಇದೆ. ಆ ಟೈಪ್ ಮಾಡ್ತಕ್ಕಂಥದ್ದು ನನ್ನ ಆಸೆ ಇದೆ. ಮತ್ತೆ ಈ ಬೀಜೋತ್ಪಾದನೆ ಜೊತೆಗೆ ಅಡಿಕೆ ಹಾಕಿದ್ವಿ, ದಾಳಿಂಬೆ ಹಾಕಿದ್ವಿ, ಅದೆಷ್ಟು ಹಾಕಿದ್ರಿ? ಈಗ ಅಡಿಕೆ ಬಂದ್ಬಿಟ್ಟು ನಮ್ದು 2 ಎಕರೆ ಅಡಿಕೆ ಫಸ್ಲಿಗೆ ಬಂದಿದೆ. 1310 ಗಿಡದಲ್ಲಿ 786 ಗಿಡ ನಮ್ಗೆ ಫಸ್ಲಿಗೆ ಬಂದಿದೆ. ಹೋದ್ನೇ ವರ್ಷ 540,000 ರೂಪಾಯಿ ಅಡಿಕೆನಲ್ಲಿ ತೊಗೊಂಡಿದ್ವಿ. ಈ ವರ್ಷ 340,000 ತೊಗೊಂಡ್ವಿ. ಹವಾಮಾನ ವೈಪರೀತ್ಯ ಆಮೇಲೆ ಬೇರೆ ಬೇರೆ ತರದ ಆಗಿ ಈಗ 786 ಗಿಡದಲ್ಲೇ 340,000 ರೂಪಾಯಿ ನಾವು ತೊಗೊಂಡ್ವಿ. ಈಗ ಅದೇ 2 ಎಕರೆನಲ್ಲಿ ನಾನು ಹೀರೆಕಾಯಿ ಹಾಕಿದ್ರೆ 500,000 ರೂಪಾಯಿ ನಾನು 4 ತಿಂಗಳಲ್ಲಿ ನಾನು ಬೆಳೀತಾ ಇದ್ದೆ. ಮತ್ತೆ ದಾಳಿಂಬೆ ಮಾಡಿದ್ವಿ, ದಾಳಿಂಬೆ ಮಾಡಿ ಈಗ 2 ವರ್ಷ ಆಯ್ತು ನಾವು ಇನ್ನು ಈಗ ಬೆಳೆಗೆ ಬಿಡ್ತಾ ಇದ್ವಿ. ಅದನ್ನು ಸಹ ಅಷ್ಟೇ, ನಿರ್ವಹಣೆ ಮುಖ್ಯ. ನಾವು ಯಾವುದೇ ಬೆಳೆ ಮಾಡಿ, ಅಡಿಕೆ ಮಾಡಿ, ದಾಳಿಂಬೆ ಮಾಡಿ, ಬೇರೆ ತರ ತರಕಾರಿ ಬೆಳೆ ಮಾಡಿ ನಾವು ಜವಾಬ್ದಾರಿಯಿಂದ ಮಾಡಿದ್ರೆ ಮಾತ್ರ ಸಾಧ್ಯ ರೈತರ ಮುಂದೆ ಬರ್ಲಿಕ್ಕೆ ಸಾಧ್ಯ. ಆಮೇಲೆ ಈಗ ಈ ರಸಗೊಬ್ಬರ ಪ್ಲಸ್ ಈ ಲೇಬರ್ ಪ್ರಾಬ್ಲಮ್ ಇಂದ ನಾವು ನಿರೀಕ್ಷೆ ಮಾಡಿ ಬೆಳೆದು ನಾವು ಮುಂದೆ ಬರ್ತೀವಿ ಅಂತಂದು ಅಸಾಧ್ಯ ಇದೆ ಅಂತ ನನ್ನ ಅನಿಸಿಕೆ. ಸರ್, ಇತ್ತೀಚೆಗೆ ಈ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದ ಮತ್ತೆ ಈ ಅಡಿಕೆಗೆ ಒಳ್ಳೆ ಬೆಲೆ ಇರೋದ್ರಿಂದ ಅಡಿಕೆ ಬೆಳೆ ಬೆಳೆಯಂತ ಪ್ರದೇಶ ತುಂಬಾ ಜಾಸ್ತಿ ಆಗ್ತಿದೆ. ನಮ್ಮ ಒಂದು ಚಳ್ಳಕೆರೆ, ಮೊಳಕಾಲ್ಮೂರು ತುಂಬಾ ಕಡಿಮೆ ಮಳೆ ಬೀಳಂತ ಪ್ರದೇಶದಲ್ಲೂ ಹೆಚ್ಚು ರೈತರು ಬೆಳಿಲಿಕ್ಕೆ ಹೊರಟಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತಾ ಸರ್? ನನ್ನ ನಿರೀಕ್ಷೆ ಪ್ರಕಾರ ಅದು ಅಲ್ಲ ಮಾಡಬಾರದು ಅಂತ ನಿರೀಕ್ಷೆ. ಮೀನ್ಸ್ ಹೆಂಗೆ ಇದೆ ಅಂತಂದ್ರೆ, ನಾವು ಮುಂಚೆ ಅಡಿಕೆ ಏನ್ ಮಾಡ್ತಿದ್ವಿ, ಫಸ್ಟ್ ನೆರಳು ಮಾಡ್ತಿದ್ವಿ. ಈ ಒಂದು ಸಸ್ಯ ಗಿಡ, ಬುರುಗಿನ ಗಿಡ ಮಾಡಿ ನಾವು 2 ಎಕರೆ ತೋಟ ಮಾಡಿರ್ತಕ್ಕಂಥದ್ದು. ಹೌದು, ಹೆಂಗ್ ಮಾಡಿದ್ವಿ ಮುಂಚೆ ಅದೇ ತರ ವ್ಯವಸ್ಥಿತವಾಗಿ ಮಾಡಿದ್ವಿ. ಮುಂಚೆಯಲ್ಲಿ ಎಲ್ಲಿ ಮಾಡ್ತಿದ್ರು, ಒಂದು ಶಿವಮೊಗ್ಗ, ಭದ್ರಾವತಿ, ಈ ಚನ್ನಗಿರಿಯಿಂದ ಆ ಕಡೆಗೆ ಮಲೆನಾಡು ಪ್ರದೇಶ, ಅಲ್ಲಿಂದ ಆ ಕಡೆಗೆ ಬಯಲು ಪ್ರದೇಶಕ್ಕೆ ಅಡಿಕೆ ಇಡ್ತಿದ್ರು. ರೈತರೆಲ್ಲ ಏನಾಗ್ಬಿಡಿದ್ವಿ, ಅಡಿಕೆ ನಾನು ಮಾಡ್ತಿದ್ದೀನಿ ಅಂತಂದ್ರೆ ಪಕ್ಕದಾಗಿರೋ ನಾನು ಮಾಡ್ಬೇಕಂತ ಒಂದು ಆಸೆ. ಬಯಲು ಪ್ರದೇಶ ಬಿಸಿಲು ಅತಿ ಹೆಚ್ಚು ಇರೋದ್ರಿಂದ ಇದು ಸೂಕ್ತ ಅಲ್ಲ ಅಂತ. ಸರ್, ಈ ತರ ಬೀಜೋತ್ಪಾದನೆ ಮಾಡ್ತಾ ಇದ್ರಲ್ಲ, ನಿಮ್ಮನ್ನ ನೋಡ್ಕೊಂಡು ಯಾರು ರೈತರಲ್ಲಿ ಮಾಡ್ಲಿಕ್ಕೆ ಮುಂದೆ ಬಂದಿದಾರ? ಇಲ್ಲ, ಯಾರು ಬಂದಿಲ್ಲ. ನಮ್ಮ ಚಿತ್ರದುರ್ಗ ಜಿಲ್ಲೆನಲ್ಲಿ ನಾನು ಒಬ್ಬನೇ ಮಾಡ್ತಿದ್ದೀನಿ ಅಂತ ಅನ್ಸುತ್ತೆ. ಶಿರಾದಿಂದ ಆ ಕಡೆ ಮಾಡ್ತಿದ್ದಾರೆ. ನೀವು ಒಳ್ಳೆ ಇಳುವರಿ ತೆಗೆದಿದ್ರ ಅಂತ ನ್ಯಾಷನಲ್ ಅವಾರ್ಡ್ ಬಂತು ಅಂತ ಹೇಳಿದ್ರಿ, ಏನ್ ಅನ್ನಿಸ್ತು ಸರ್ ನಿಮ್ಗೆ? ನಾನು ನಿರೀಕ್ಷೆನೆ ಮಾಡಿರ್ಲಿಲ್ಲ. ಆಕ್ಚುಲಿ 12-15 ವರ್ಷದಿಂದ ಅಲ್ಲಿ ಬೀಜೋತ್ಪಾದನೆ ಮಾಡಿರ್ತಕ್ಕಂಥ ರೈತರಿದ್ದಾರೆ, ಇಲ್ಲ ಅಂತಲ್ಲ. ನಾನು ಹೋಗಿರೋದು 2-3 ವರ್ಷ ಆಯ್ತು. ಅದು ನಾನು ಅವಾರ್ಡ್ ಪಡ್ಕೊಂಡಿದ್ದು ನನಗೆ ತುಂಬಾ ಹೆಮ್ಮೆ ಅನ್ಸು. ಯಾಕಂದ್ರೆ 3 ವರ್ಷದಲ್ಲಿ ನಾನು ಅವಾರ್ಡ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ನಾನು ನಿರೀಕ್ಷೆ ಮಾಡಿರ್ತಕ್ಕಿಂತ ಜಾಸ್ತಿನ ನಾನು ಅಲ್ಲಿ ಬೆಳೆದ್ಕೊಟ್ಟಿದ್ದೀನಿ ಅನ್ನೋ ಉದ್ದೇಶ ಅವಾರ್ಡ್ ಆಗಿದೆ ಅಂತ. ನನ್ನ ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ, ಯಾವ ರೀತಿ ಸಹಕಾರ ಸಿಗ್ತಾ ಇದೆ ಸರ್ ನಿಮ್ಗೆ ಕೃಷಿಗೆ? ಕೃಷಿನಲ್ಲಿ ನಾನು, ಅಣ್ಣ, ಅಪ್ಪಾಜಿ, ಅಮ್ಮ, ನಮ್ಮ ಅತ್ತಿಗೆ, ನಮ್ಮ ಮನೆಯವರು ಎಲ್ಲರೂ ಸಹಕಾರ ತುಂಬಾನೇ ಚೆನ್ನಾಗಿದೆ. ಆಮೇಲೆ ನಾವು ಅಣ್ಣ ಆಗ್ಲಿ ನಾವೇ ಆಗ್ಲಿ ಪ್ರತಿಯೊಂದು ವಿಷಯನ ಶೇರ್ ಮಾಡ್ತೀವಿ ಮನೆಯಲ್ಲಿ. ನಮ್ಮ ಮನೆಯವ್ರಿಗಾಗ್ಬೋದು, ನಮ್ಮ ಅಪ್ಪಾಜಿ ನಮ್ಗಾಗ್ಲಿ, ನಮ್ಮ ಮನೆಯವ್ರಾಗ್ಲಿ, ನಮ್ಮ ಅತ್ತಿಗೆ ಆಗ್ಲಿ, ನಾವು ತೋಟಕ್ಕೆ ಬೆಳಿಗ್ಗೆ 5 ಗಂಟೆಗೆ ಹೋಗ್ತೀವಿ, 5 ಗಂಟೆಗೆ ಒಂದು ಅವ್ರು ಎದ್ದು ಒಂದು ಊಟದ ಬಾಕ್ಸ್ ರೆಡಿ ಮಾಡಿ ಕೊಡ್ತಕ್ಕಂಥದ್ದು ಅವ್ರು ಇಟ್ಕೊಂಡಿದ್ದಾರೆ. ಬೆಳಿಗ್ಗೆ 4 ಗಂಟೆ ಹೋಗ್ತೀವಿ, 4 ಗಂಟೆಗೆ ಕೊಡ್ತಾರೆ. ಅಷ್ಟೆಲ್ಲ ಸಹಕಾರ ಇದೆ. ರಾತ್ರಿ 11 ಗಂಟೆ ಮಲಗಿದ್ರು ಬೆಳಿಗ್ಗೆ 3 ಗಂಟೆಗೆ ಎದ್ದು ಊಟ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಉದಾಹರಣೆ ಇದೆ. ಹಂಗಾಗಿ ಇವರೆಲ್ಲ ಸಹಕಾರ, ನಮ್ಮ ಮನೆಯವ್ರದಾಗ್ಲಿ, ನಮ್ಮ ಅತ್ತಿಗೆದಾಗ್ಲಿ, ಅಪ್ಪಾಜಿ ಅಮ್ಮಂದಾಗ್ಲಿ, ಇವರೆಲ್ಲ ಸಹಕಾರ ಇರೋದ್ರಿಂದ ನಮ್ಮ ನಿರೀಕ್ಷೆ ಮೀರಿ ನಾನು ಮಾಡ್ತಿದ್ದೀನಿ ಅಂತ ನನ್ನ ಕೂಡ ಕುಟುಂಬದಲ್ಲಿ ಸಾಧಿಸ್ಲಿಕ್ಕೆ ಸಾಧ್ಯ. ಇಷ್ಟು ವರ್ಷದ ಕೃಷಿ ಬದುಕು ಸಂತೋಷ ನಿಮಗೆ ತಂದ್ಕೊಟ್ಟಿದೆಯಾ? ಹೌದೌದು, ಇದೆ ಇದೆ. ಮೀನ್ಸ್ ಈಗ ಮುಂಚೆ ಎಲ್ಲ ಹೇಳ್ತಿದ್ನಲ್ಲ, ನಾನು ಕಮರ್ಷಿಯಲ್ ಬೆಳೆ ಬೆಳಿಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ಅನ್ಸುತ್ತು, ಬೇಡ ಬಿಡಪ್ಪ ಇದ್ರ ಸವಾಸನ ಬೇಡ, ಬೇರೆ ಇದೇ ಇನ್ವೆಸ್ಟ್ಮೆಂಟ್ ಅನ್ನ ಬೇರೆ ಯಾವ್ದಾರ ಮಾಡಿದ್ರೆ ಅನುಕೂಲ ಆಗ್ಬಹುದು ಅನ್ನೋ ಲೆವೆಲ್ಗೆ ನಿರೀಕ್ಷೆ ಮಾಡಿದೆ ನಾನು. ಈಗ 2020ಕ್ಕೆ ನಾನು ಬೀಜೋತ್ಪಾದನೆಗೆ IHR ಬಂದಾಗಿಂದ ನನಗೆ ಯಾವುದೇ ತರದ್ದು ನನಗೆ ಮನಸ್ಸಿಗೆ ನೆಗೆಟಿವ್ ಥಾಟ್ಸ್ ಅಂತ ಬಂದಿಲ್ಲ. 4 ವರ್ಷದಿಂದ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀನಿ, ವ್ಯವಸ್ಥಿತವಾಗಿ ನಡೀತಾ ಇದೆ, ತೊಂದರೆ ಇಲ್ಲ. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ನಮ್ದು ಚಳ್ಳಕೆರೆ ತಾಲೂಕು ಪರಶುರಾಮಪುರ ಹೋಬಳಿ ನಾಗಗೊಂಡನಹಳ್ಳಿ, ಚಳ್ಳಕೆರೆಯಿಂದ ಒಂದು 28-30 ಕಿಲೋಮೀಟರ್ ಅಂತರದಲ್ಲಿ ಇದೆ. ಅಲ್ಲಿ ನಮ್ಮ ಜಮೀನಿಗೆ ಬಂದು ಈಗ ಆಲ್ರೆಡಿ ನಮ್ಮಲ್ಲಿ ಬೀಜೋತ್ಪಾದನೆ ಹೀರೆಕಾಯಿ ಇದೆ. ಸಲಹೆ ಸೂಚನೆ ಬೇಕು ಅಂತಂದ್ರೆ, ಇಲ್ಲ ನೋಡ್ಬೇಕು ಅಂತಂದ್ರೆ ನಮ್ಮ ಜಮೀನಿಗೆ ಬಂದು ನೋಡಬಹುದು. ಇಲ್ಲ ದೂರದ ರೈತರು ಆಗಿದ್ದರೆ ನನ್ನ ಒಂದು ಫೋನ್ ನಂಬರ್ ಇದೆ, ನಾನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಮಾತಾಡಿದ್ರೆ ನಾನು 24x7 ಯಾವಾಗ ಬೇಕಾದ್ರೂ ಮಾತಾಡಬಹುದು. ನಿಮ್ಮ ಫೋನ್ ನಂಬರ್ ಹೇಳಿ ಸರ್. 9844-399-693. ರೈತ ಬಾಂಧವರೇ, ನಾಗಗೊಂಡನಹಳ್ಳಿಯ ಪ್ರಗತಿಪರ ಕೃಷಿಕರು ಜಿಸಿ ಬಸವರಾಜ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9844-399-693. ಬಹಳ ಸಂತೋಷ ಬಸವರಾಜ್ ಅವರೇ, ಇದುವರೆಗೂ ನಿಮ್ಮ ತರಕಾರಿ ಬೀಜಗಳ ಬೀಜೋತ್ಪಾದನೆ ಹಾಗೂ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನು ಸಾಕಷ್ಟು ನಮ್ಮ ರೈತರೊಂದಿಗೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ತುಂಬಾ ಧನ್ಯವಾದ. ಇದುವರೆಗೂ ಸಮಗ್ರ ಕೃಷಿ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ನಾಗಗೊಂಡನಹಳ್ಳಿಯ ಪ್ರಗತಿಪರ ಕೃಷಿಕ ಜಿಸಿ ಬಸವರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ.

ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ರಾಷ್ಟ್ರೀಯ ರೈತ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಹಾಗೂ ಹೃದಯಪೂರ್ವಕ ಅಭಿನಂದನೆಗಳು. ಪ್ರತಿಯೊಂದು ತುತ್ತನ್ನು ತಿನ್ನುವಾಗ ದೇವರ ಬದಲು ರೈತನನ್ನು ನೆನೆಸಬೇಕಂತೆ. ಭೂಮಿ ತಾಯಿಯನ್ನು ನಂಬಿ ವ್ಯವಸಾಯ ಮಾಡುವ ಅನ್ನದಾತನಿಗೆ ಒಂದು ಸಲಾಂ. ಉಳುಮೆಗಿಂತ ದೇವರುಂಟೆ, ಇದುವೇ ನನ್ನ ಮೊದಲ ಪಾಠ. ನಾನು ಎಂದರೆ ಏಕಾಂಗಿ ಎಂದು, ನಾವು ಎಂದರೆ ಲೋಕಾನೇನೆಂದು. ನೊಂದ ಜನರು ತುಂಬ ಇಹರು, ಎಲ್ಲ ನನ್ನವರು. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ, ಬೆವರಹನಿ ನಮಗೆ ಗೊತ್ತು ತೆನೆ ತೂಗಿ ಹಾಡುವಾಗ. ರೈತ ನಮ್ಮ ತಾಯಿಯಂತೆ, ಅವನ ಆಸ್ತಿ ನೇಗಿಲು, ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ಕಾಯುವಳು. ನಮ್ಮ ಸಂತೋಷ ನಮ್ಮ ಆನಂದ. ಲೋಕದೊಳೆನೆ ನಡೆಯುತ್ತಲಿರಲಿ, ತನ್ನಿ ಕಾರ್ಯವ ಬಿಡನೆಂದು. ಭಾರತದಲ್ಲಿ ಪ್ರತಿ ವರ್ಷ ದೇಶದ 5ನೇ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವಾದ ಡಿಸೆಂಬರ್ 23ರಂದು ರಾಷ್ಟ್ರೀಯ ರೈತ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನವನ್ನ ಕಿಸಾನ್ ದಿವಸ್ ಎಂದು ಕರೆಯಲಾಗುತ್ತದೆ. ಚೌಧರಿ ಚರಣ್ ಸಿಂಗ್ ಅವರು ತಮ್ಮ ಅವಧಿಯಲ್ಲಿ ದೇಶದ ಅನ್ನದಾತರ ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗಾಗಿ ಹತ್ತಾರು ನೀತಿಗಳನ್ನು ಜಾರಿಗೆ ತಂದರು. ಈ ದಿನವು ಭಾರತದ ಆರ್ಥಿಕತೆಯ ಉನ್ನತಿಗಾಗಿ, ಜನರ ಅಗತ್ಯತೆಗಳನ್ನು ಪೂರೈಸಲು ಮತ್ತು ಕೃಷಿ ಸಮಸ್ಯೆಗಳನ್ನು ಪರಿಹರಿಸಲು ಒತ್ತಿ ಹೇಳುತ್ತಿದೆ. ಆಧುನಿಕ ಕೃಷಿ ಪದ್ಧತಿ ಅಳವಡಿಕೆಗೆ ಪ್ರೋತ್ಸಾಹ ನೀಡಿದ್ದರು. ಹೀಗಾಗಿ ಅವರ ಜನ್ಮ ದಿನವನ್ನ ರೈತ ದಿನವನ್ನಾಗಿ ಆಚರಿಸಲಾಗುತ್ತದೆ.